ಮೂವತ್ತೈದಕ್ಕೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ ಇದೆ. ನಂತರದಲ್ಲಿ ತರಕಾರಿ ಬೇಸಾಯ ಕುರಿತು ಸಂವಾದವಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಟಿನರ್ಸಿಪುರ ತಾಲೂಕು ರಂಗಸಮುದ್ರದ ಕೃಷಿಕ ದಂಪತಿ ಬಸವರಾಜ್ ಮತ್ತು ಮಂಗಳಗೌರಮ್ಮ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ರೈತ ಬಾಂಧವರೇ, ಈಗ ಕೇಳಿ ತರಕಾರಿ ಬೇಸಾಯ ಕುರಿತ ಸಂವಾದ. ಭಾಗವಹಿಸುತ್ತಾರೆ ಟಿನರ್ಸಿಪುರ ತಾಲೂಕು ರಂಗಸಮುದ್ರದ ಕೃಷಿಕ ದಂಪತಿ ಬಸವರಾಜ್ ಮತ್ತು ಮಂಗಳಗೌರಮ್ಮ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮಂಗಳಗೌರಮ್ಮನವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ಬಸವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು? ಮಂಡ್ಯಗೌರಮ್ಮನವರೇ ಮಂಡ್ಯ ಗುತ್ತಲ್ ಸಾವುಕರ್ ಚೆನ್ನ ಬಡವಾಣೆ. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರಮ್ಮ? ನಮ್ಮ ತಾಯಿ ಗಾರೆ ಕೆಲಸ ಮಾಡ್ತಾರೆ. ನಮ್ಮ ತಂದೆ ತಿರೋಗಿ ಇಲ್ಲ ಅಂದ್ರೂ ನಾ ಚಿಕ್ಕವರಿದ್ದಾಗಲೇ 5 ವರ್ಷ 6 ವರ್ಷ ಇದ್ದಾಗ ತಿರೋಗಿದ್ದು. ಅಷ್ಟು ಗೊತ್ತಿಲ್ಲ ನಮಗೆ ನಮ್ಮ ತಂದೆ. ಒಟ್ಟು ನಮ್ಮ ತಾಯಿ ಚೆನ್ನಾಗಿ ನೋಡ್ಕೊಂತಾವ್ರೆ. ಎಷ್ಟು ಜನ ಮಕ್ಕಳು ನೀವು? ಅಣ್ಣ ಇದ್ದ ತಿರೋಗ್ಬಿಟ, ನಾನೊಬ್ಳೇನೆ ಸರ್. ಗಾರೆ ಕೆಲಸ ಮಾಡೇನೆ ಸಾಕಿದ್ರೆ? ಹೌದು ಸರ್. ಅಂದ್ರೆ ಹಳ್ಳಿ ಉದ್ಯೋಗನೂ ಮಾಡ್ತೀವಿ ನಮ್ಮ ಮಡವಾಳ ಜಾತಿಯವರೆಲ್ಲ. ಆದ್ರಿಂದ ಬಟ್ಟೆ ಉದ್ಯೋಗನು ಮಾಡ್ಕೊಂಡು ಈಗ ಯಾರು ಆ ವ್ಯವಸಾಯ ಮಾಡ್ತಿಲ್ಲ ಅದನ್ನ. ಹಾಗಾಗಿ ತಾಯಿ ಗಾರೆ ಕೆಲಸನೇ ಮಾಡ್ತಿರೋದು ಸರ್. ನೀವು ಎಲ್ಲಿ ತನಕ ಓದಿದ್ರಿ? 8th class ಸರ್. ಮುಂದೆ ಓದಕ್ಕಾಗಲಿಲ್ಲ? ಇಲ್ಲ, ಹೋಗಕ್ಕಾಗಲಿಲ್ಲ. ನೀವು ಏನಾದರೂ ಗಾರೆ ಕೆಲಸ ಮಾಡ್ತೀರಾ? ಇಲ್ಲ ಸರ್, ಗಾರೆ ಗಿರೆ ಕೆಲಸ ಏನಿಲ್ಲ. ಸದ್ಯಕ್ಕೆ ಚಿಕ್ಕದ್ರಲ್ಲೇ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರು. ಹಾಗಾಗಿ ಇವ್ರ ಜೊತೆ ಬಂದಮೇಲೆ ವ್ಯವಸಾಯಕ್ಕೆ ನಾನು ಹೋಯ್ತೀನಿ ಸರ್ ಈಗ ಗದ್ದೆ ಕೆಲಸ. ನಿಮಗೆ ವ್ಯವಸಾಯದ ಬದುಕು ಇಷ್ಟ ಆಯ್ತಾ? ಹ್ಞೂ ಸರ್, ಇಷ್ಟ ಐತೆ. ಯಾಕೆ ಅಂದರೆ ನನಗೆ ಓದಿಲ್ಲ, ಬೇರೆ ಕಡೆ ಕೆಲಸಕ್ಕೆಲ್ಲೂ ಹೋಗಲ್ಲ ನಾನು. ಆದರೆ ಇವರು ವ್ಯವಸಾಯನೇ ಮಾಡಿರೋದ್ರಿಂದ ಅವ್ರ ಜೊತೆ ನಾನು ಹೆಲ್ಪ್ ಮಾಡ್ಕೊಂಡು ಮಕ್ಕಳನ್ನ ಹೆಂಗೋ ಕಳಗಿಸ್ಬಿಟ್ಟು ಕಾಲೇಜ್ಗೆ ಸ್ಕೂಲ್ಗೆಲ್ಲ ಕಳಗಿಸ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸರ್. ಆಗ ಅಲ್ಲಮ್ಮ, ವ್ಯವಸಾಯ ಅಂದರೆ ಗೊತ್ತಿಲ್ಲ, ಮಣ್ಣು ಮುಟ್ಟಿಲ್ಲ, ಬೆಳೆ ನೋಡಿಲ್ಲ, ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ? ಕಷ್ಟ ಅಂದರೆ ಸರ್, ಫಸ್ಟು ಹೆಂಗೆ ಹೋಗಿ ಮಾಡೋದು ಅಂತ ಗೊತ್ತಿರಲಿಲ್ಲ. ಹೋಯ್ತಾ ಹೋಯ್ತಾ ಹೋಯ್ತಾ ಚೆನ್ನಾಗಿ ಗೊತ್ತಾಯ್ತು ಸರ್. ಅದ್ರ ಬಗ್ಗೆ ಏನಿಲ್ಲ, ಮಾಡ್ಕೊಂಡು ಹೋಗ್ಬೋದು ಯಾರ್ಯಾದ್ರೂ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಕ್ಕಪಕ್ಕ ಭತ್ತ ಬೇರೆ ಬೆಳೆಗಳನ್ನ ಆ ಥರ ಏನಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಆ ಕಡೆ ಸೈಡು. ಒಟ್ಟು ಇಲ್ಲಿಗೆ ಬಂದಮೇಲೆ ವ್ಯವಸಾಯ ಅನ್ನೋದು ಗೊತ್ತಾಯಿತು, ತರಕಾರಿ ಬೆಳೆಯೋದು ಗೊತ್ತಾಯಿತು, ಇವ್ರ ಜೊತೆ ಒಡನಾಟ ಗೊತ್ತಾಯಿತು ಒಟ್ಟಿನಲ್ಲಿ ನನಗೆ ತರಕಾರಿ ಬಗ್ಗೆ. ಹೊಸ ಸಂಬಂಧ ಏನಮ್ಮ ಬಸವರಾಜ್? ಇಲ್ಲ, ಸೋದ್ರ ಮಾವ. ಹೌದಾ? ಸೋದ್ರ ಮಾವನ್ನೇ ಮದುವೆ ಮಾಡ್ಕೊಂಬಿಟ್ಟಿ. ಹೌದಾ ಸರ್. ಸರಿನಮ್ಮ, ಎಷ್ಟು ಜನ ಮಕ್ಕಳು ತಮಗೆ? ಒಂದು ಹೆಣ್ಣು ಒಂದು ಗಂಡು ಸರ್. ಓಕೆ. ಜಮೀನು ಎಷ್ಟಿದೆ ಯಜಮಾನರಿಗೆ? ಇಲ್ಲ ಸರ್, ಜಮೀನು ಏನಿಲ್ಲ, ಬೇರೆಯವ್ರದ್ದನ್ನೇ ಮಾಡ್ಕೊಳ್ಳೋದು. ವಾರಕ್ಕೋ ಹಿಂಗೆ ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅಂದ್ಬಿಟ್ಟು ಮಾಡಿಬಿಟ್ಟು ವ್ಯವಸಾಯನ ಸ್ಟಾರ್ಟ್ ಮಾಡಿದ್ದು ಸರ್. ನಮ್ಮದು ಸ್ವಂತ ಗದ್ದೆ ಇಲ್ಲ, ಬೇರೆಯವ್ರ ಗದ್ದೆನೇ ಹಾಕೊಂಡು ಬೆಳೆದು ಈ ಮಟ್ಟಕ್ಕೆ ಬಂದಿದ್ದೀವಿ ಸದ್ಯಕ್ಕೆ. ಈಗಲೂ ಜಮೀನು ಇಲ್ವಾ? ಇಲ್ಲ ಸರ್, ಜಮೀನು ಇಲ್ಲ. ನೋಡಿ ಎಷ್ಟು ವಿಶೇಷ. ಹೇಳಿ ಬಸವರಾಜ್ ಅವರೇ ತಮ್ಮ ಬಗ್ಗೆ ಹೇಳಿ. ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ರಂಗಸಮುದ್ರ ಸರ್. ನಮ್ಮ ತಂದೆ ಹೆಸರು ನಂಜುನ್ ಶೆಟ್ರು ಅಂದ್ಬಿಟ್ಟು, ನಮ್ಮ ತಾಯಿ ಮಂಗಳಮ್ಮ ಅಂದ್ಬಿಟ್ಟು. ಅವರು ಹಿಂದೆ ನಾವು ಮಡಿವಾಳ ಜನಾಂಗ ಸೇರಿದವರು. ನಮ್ಮ ತಂದೆ ಹಿಂದೆ ಕುಲಕಸಬು ಮಾಡ್ಕೊಂಡು ಹೆಂಗ ನಮ್ಮನ್ನು ಸಾಕ್ತಾಯಿದ್ರು. ನಮ್ಗೆ ಕೆಲಸ ಅಂದರೆ ಗೊತ್ತಿರಲಿಲ್ಲ ಸರ್. ನಾವು ನಮ್ಮಪ್ಪ ಮಾಡೋದು ಕೆಲಸ ಮಾಡ್ಕೊ ಹೋಯ್ತಾಯಿದ್ದೆವು. ಹೋಯ್ತಾ ಹೋಯ್ತಾ ಪಾಪ ಅವರು ಏನೋ ಜೀವನಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಉದ್ಯೋಗ ಮಾಡ್ಕೊ, ಅವ್ರಿಗೇನು ಗೊತ್ತಿರಲಿಲ್ಲ, ಮಾಡ್ಕೊ ಹೋಯ್ತಿದ್ರು. ನಾವು ರೈತರು ಜೊತೆ ಎಲ್ಲ ಇರೋ ಒರನಾಟಾಗಿದ್ದೀವಿ ಅಲ್ವಾ ಅಲ್ಲಿ ಊರೊಳಗಡೆ. ಅದರಿಂದ ಸಹ ನಾವು ಮಾವು ವ್ಯವಸಾಯ ಮಾಡಬೇಕು, ನಾವು ಎಲ್ಲರ ಜಮೀನು ಮಾಡ್ಕೋಬೇಕು ಸಿ ನಮಗೊಂತ ಆಸೆ ಬತ್ತು ಸರ್ ಅವು ಬೇರೆಯವ್ರು ನೋಡ್ಕೊಂಡು. ಅವಾಗ ಎಲ್ಲಾದರೂ ಒಂದು ಪಾತಿ ಮಾಡ್ಕೊಳವ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಅಲ್ಲಿ ಅವಾಗ ನಾವು ಚಿಕ್ಕೂರಿಂದ ನಮ್ಮ ಇನ್ನೂ ಮದುವೆನಾಗಿರಲಿಲ್ಲ, ಹಳ್ಳದ ಕಡೆ ನೀರು ತೆಗೆದು ಚೋಲ್ಗೆ ಬಿಂದಿಗೆಲ್ಲ ಒಯ್ಕೊಂಡು ಟಮೋಟೊ ಬೆಳೀತಿದ್ದೆ ಸರ್. ಟಮೋಟೊ ಬೆಳ್ಕ ಬೆಳ್ಕೊಂಡು ಹಂಗಂಗೆ ಸ್ವಲ್ಪ ನಮ್ಗೆ ಏನು ಅದರಿಂದ ಭೂಮಿಯಿಂದ ಒಳ್ಳೆಯದಾಯಿತು, ಸ್ವಲ್ಪ ಸ್ವಲ್ಪ ನೊಂದಿದ್ದೀವಿ ರೈಟ್ ಸಿಕ್ತದೆ, ಆದರೂ ನಮಗೇನು ನೊಂದೇವಿ ಅಂತ ಅನಿಸ್ತಿಲ್ಲ ಸರ್. ಸ್ವಲ್ಪ ಭೂಮಿಯಿಂದ ನಮ್ಗೆ ಒಳ್ಳೆಯದಾಯಿತು. ಹಂಗಂಗೆ ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದು ಪಾತಿ ಎರಡು ಪಾತಿ ಒಂದು ಸ್ವಲ್ಪ ವಾರ್ಕ್ ಮಾಡ್ಕೊಳ್ಳೋದು, ಇಷ್ಟು ದುಡ್ಡು ವರ್ಷಕ್ಕೆ ಕೊಡ್ತೀವಿ ಅಂದ್ಬಿಟ್ಟು. ಆಮೇಲೆ ಗುತ್ತಿಗೆಗಂತೆ ಮಾಡ್ಕೊಳ್ಳೋದು, ಈ ತೆಂಗಿನ ಸೊಸೆ ಇಟ್ಬಿಡ್ತಾರೆ ಸರ್ ಜಮೀನು ಕಡೆಯಲ್ಲಿ ಊರ ಕಡೆ, ಅದನ್ನು ಅವರು ತೆಂಗಿನ ಸೊಸೆ ವ್ಯವಸಾಯ ಆಗಲಿ ಅಂದ್ಬಿಟ್ಟು ಇಷ್ಟು ವರ್ಷ ಮಾಡಪ್ಪ ನೀನು ಹೆಂಗೆ ಮಟ್ಟೆ ಅಂತ ಕೊಡ್ತಿರೋ ಸರ್ ಜಮೀನು. ಅವರು ತೆಂಗಿನ ಸೊಸೆ ವ್ಯವಸಾಯ ಮಾಡ್ಕೊಂಡು ನಾವು ಒಳಗಡೆ ಟಮೋಟ ಬೀನಿಸು ಏನಾಗುತ್ತದೆ ಯಾವ ಟೈಮ್ಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ನಾವು ಬೇರೆಯವ್ರ ಹತ್ರ ಸ್ವಲ್ಪ ನೋಡ್ಕೊಂಡಿದ್ದೆ ಸರ್. ನೋಡ್ಕೊಂಡು ಅದು ಹಾಕೊಂಡು ನಾವು ಬೆಳೀತಾ ಇದ್ದೆ ಸರ್. ನಿಮ್ಮ ವಿದ್ಯಾಭ್ಯಾಸ ಏನು ಬಸವರಾಜ್ ಅವರೇ? ನಮ್ಗೆ ಸರ್ ನಮ್ಮ ತಂದೆಯವರು ಪಾಪ ತುಂಬ ಬಡವರು ಇದ್ರಿಂದ ನಮ್ಮ ಸೇರಿಸ್ತಿಲ್ಲ ಸರ್ ಸ್ಕೂಲ್ಗೆ. ಅವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಯ್ತಿದ್ದೆ ಸರ್, ನಮ್ಗೆ ಅಷ್ಟು ತಿಳುವಳಿಕೆ ಹೇಳಿ ನಮ್ಮ ಸ್ಕೂಲ್ಗೆ ನಾವು ಓದ್ನಿಲ್ಲ ಸರ್, ಸ್ಕೂಲ್ಗೆ ಹೋಗ್ನಿಲ್ಲ. ಮಧ್ಯಂತರದಲ್ಲಿ ನಮ್ಗೆ ಸ್ವಲ್ಪ ಬುದ್ಧಿ ಗೊತ್ತಾದಾಗ ನಾವು ಓದ್ಬೇಕಾಯ್ತು. ತಂದೆ ಅಷ್ಟು ಪ್ರೆಸ್ ಮಾಡಿ ಓದಿಸ್ಕೆ ಇದು ಮಾಡಿ ಪಾಪ ಬಡವರು ಇದ್ದರು. ಅದರಿಂದ ಏನು ಮಾಡೋಕ್ಕಾಯ್ತದೆ ಬಿಡು ನಾವು ಅಂದ್ಬಿಟ್ಟು ಓದಲಿಲ್ಲ ಸಾವು. ಮಧ್ಯಂತರದಲ್ಲಿ ಸ್ವಲ್ಪ ಅಕ್ಷರ ಆರೋಗ್ಯ ಅಂತ ಮಾಡಿದ್ರು ಅಲ್ಲಿ ಹಳ್ಳಿ ಕಡೆ ಎಲ್ಲ. ನೈಟ್ ಕ್ಲಾಸ್ ಹೋಯ್ತಿದ್ದೆ ಸರ್, ಸ್ವಲ್ಪ ಕಲ್ತ್ಕೊಳ್ಳೋದ ಒಂದು ಸೈನಾರ ಮಾಡೋದು ಕಲ್ತ್ಕೊಬಿಡು ಅಂದ್ಬಿಟ್ಟು ಅವಾಗ ಹೋದ್ಮೇಲೆ ಸೈನ್ ಏನು ಮಾಡೋದು ಕಲ್ತ್ಕೊಂಡೆ ಸರ್ ಅಷ್ಟು. ನೋಡಿ ಜಮೀನೇ ಇಲ್ಲ ನಿಮ್ಮ ಹತ್ರ ಈಗ ಚಿಕ್ಕ ವಯಸ್ಸಿಂದ ತಾವು ಬೇರೆಯವರ ಜಮೀನಲ್ಲಿ ಏನು ವಾರ ಭೋಗ್ಯ ಹಾಕೊಂಡು ಬೇಸಾಯ ಮಾಡ್ತಿರೋರು ಅಲ್ವಾ? ಈಗ ಹೇಗನ್ಸುತ್ತೆ ನಿಮಗೆ ಈ ತರಕಾರಿ ಬೇಸಾಯನೇ ಯಾತಕ್ಕೆ ತಾವು ಮಾಡ್ತಾ ಇದ್ದೀರಿ, ಬೇರೆದು ಯಾಕೆ ಬೆಳೆಯಕ್ಕೆ ಹೋಗಲಿಲ್ಲ? ಸರ್ ನನಗೆ ಈ ಭೂಮಿ ಬಗ್ಗೆ ನನಗೆ ಭಾರಿ ತುಂಬ ಅಭಿಮಾನ ಸರ್, ಬೆಳಿಬೇಕು ಎಲ್ಲರ ಥರ. ನಾವು ಸ್ವಲ್ಪ ನಮಗಿಲ್ದವ್ರು ಪರವಾಗಿಲ್ಲ, ನಾವು ಬೇರೆ ಭೂಮಿ ಇಲ್ಲಾರು ಬೆಳಿಬೇಕು. ಭೂಮಿ ನಮ್ಗೆ ಮೇಲೆ ನಮ್ಗೆ ಭಯಂಕರ ನಮ್ಗೆ ಈ ದೇವ್ರ ಮೇಲೆ ನಂಬಿಕೆ ಇದೆ ಜಾಸ್ತಿ. ಅದ್ರ ಸಗ ನನಗೆ ಭೂಮಿ ಮೇಲೆ ಬೆಳಿಬೇಕಂತ ಇಷ್ಟ ಇದೆ ಸರ್. ನಮಗಿನ್ನೇನು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅದನ್ನೆಲ್ಲ ಸರ್ ಎರಡು ತಿಂಗಳಿಗೆ ನಾಲ್ಕು ಮೂರು ತಿಂಗಳಿಗೆ ಒಂದು ಬೆಳೆ ಬರ್ತದೆ. ಈ ಸ್ವಂತ ಅಂದರೆ ಕಬ್ಬು ಮಾಡ್ಕೊಳಕ್ಕೆ ನಮ್ಗೆ ಜಮೀನು ಇರಲ್ವಲ್ಲ, ನಾವು ಕಬ್ಬು ಬೆಳಿಬೇಕಂದ್ರೆ ಕೊಡಲ್ಲ, ಅವರೇ ಮಾಡ್ಕೊಬಿಡ್ತಾರೆ. ಅದಕ್ಕೆ ತರಕಾರಿ ಆದರೆ ಒಂದು ಎರಡು ಮೂರು ತಿಂಗಳು ಬೆಳೆ ಮಾಡ್ಕೊಬಿಡ್ಬೋದು, ಇಲ್ಲ ಆರು ತಿಂಗಳ ಗಂಟ ಮಾಡ್ಕೊಬೋದು. ನಾವು ಬೇರೆ ಬೆಳೆ ಬೆಳಿಬೇಕಂದ್ರೆ ಸ್ವಂತ ಇರ್ಬೇಕು ಸರ್, ಸ್ವಂತ ಅವ್ರು ಕೊಡಲ್ಲ ಬೇರೆಯವರು. ಅದರಿಂದ ನಾವು ತರಕಾರಿನ ಮಾಡ್ತೇವೆ. ಆರು ತಿಂಗಳು ಮಾಡ್ಕೊಬಿಡ್ಬೋದು ಸರ್ ಬೇರೆಯವ್ರ ಹತ್ರ. ನಾವು ಎರಡು ವರ್ಷ ಮೂರು ವರ್ಷ ಮಾಡ್ಬೇಕಂದ್ರೆ ಅವ್ರು ಕೊಡಲ್ಲ, ಅದಕ್ಕೋಸ್ಕರ ಈ ತರಕಾರಿನ. ನಿಮಗೆ ತರಕಾರಿ ಬೇಸಾಯದ ಅನುಭವ ಆಯ್ತಾ ಬಸವರಾಜ್ ಅವರೇ? ಹ್ಞೂ ಸರ್, ಸ್ವಲ್ಪ ಅಂದರೆ ಈ ಹೋಯ್ತಿದ್ವಲ್ಲ ಸರ್ ಕೆಲಸ ಕೆಲಸ ಅಲ್ಲಿ ನೋಡಿ ನೋಡಿ ಸ್ವಲ್ಪ ತಿಳ್ಕೊಳ್ತಾಯಿದ್ದೆ ಯಾವ್ರಿಗೆ ಏನಾಗಬೇಕು ಯಾವ ಟೈಮಲ್ಲಿ ನೆಡಬೇಕು ಅನ್ನೋದು. ನಾವು 2000 ಸಸಿ 1000 ಸಸಿಯಿಂದ ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಬೇರೆಯವ್ರ ಹತ್ರ ಹಿಂಗೆ ಈ ಕಂಪ್ನಿಯವ್ರಿಗೆ ಬರೋರೆಲ್ಲ ನೋಡ್ಕೊಂಡು ನಾವು ಯಾವ್ದು ಹೊಡಿಬೇಕು ಏನು ಮಾಡ್ಬೇಕಂತ ಕೇಳ್ಕೊಂಡು ನಾವು ಮುಂದುವರೆದೆ ಸರ್. ಮೊದಲಿಗೆ ಯಾವ ತರಕಾರಿ ಬೆಳೆದಿದ್ದು ಮಂಗಳ ಗೌರಮ್ಮನವರೇ? ಫಸ್ಟು ಟೊಮೊಟೊನೇ ಸರ್, ಫಸ್ಟ್ ಪ್ರಥಮ ಬಾರಿಗೆ ಬೆಳೆದಿದ್ದು ಇವರು ಟೊಮೊಟೊ. ಆಮೇಲೆ ಮಾಮೂಲಿ ಬೆಂಡೆಕಾಯಿ, ಕೋಸು, ಆಮೇಲೆ ಎಂತದಪ್ಪ ಬೀನ್ಸು, ಕುಂಬಳಕಾಯಿ, ಆಮೇಲೆ ಮಂಗಳೂರು ಸೌಂತೆ ಈ ಥರ ಹಾಕೊಂಡು ಬಂದರು ಸರ್. ಈಗ ಮೊದಲನೇ ಬಾರಿಗೆ ಟೊಮ್ಯಾಟೊ ಬೆಳೆದ್ರು ಅಂತ ಹೇಳಿದ್ರಲ್ಲ, ಆ ಅನುಭವ ಏನಾದರೂ ಇದ್ರೆ ಮಾತಾಡ್ತೀರಾ ಅದ್ರ ಬಗ್ಗೆ, ಹೇಗೆ ಬೆಳೆದ್ರಿ ನೀವು ಅಂತ? ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಸರ್ ಹೋದಾಗ, ಆಮೇಲೆ ಹೇಳ್ಕೊಟ್ರಿ ಇವರು. ಆಮೇಲೆ ಟೊಮೊಟೊದ್ರಲ್ಲಿ ಮೂರು ವಿಧ ಮಾಡ್ಬೇಕು ನಾವು, ಒಂದು ವಿಧ ಅಲ್ಲ. ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ, ಚೆನ್ನಾಗಿ ಹಣ್ಣು ಶೈನಿಂಗ್ ಆಗಿರುತ್ತೆ, ಹೋಯ್ತಾ ಹೋಯ್ತಾ ಒಂದು ಸ್ವಲ್ಪ ಶೈನಿಂಗ್ ಕಮ್ಮಿ ಆದಮೇಲೆ ಅದನ್ನು ಮೂರು ಬಗೆ ಮಾಡ್ಬೇಕು ನಾವು. ಉಡಿ ಒಂದು, ಊಜಿ ಒಂದು, ಚೆನ್ನಾಗಿರೋ ಶೈನಿಂಗ್ ಇರೋದೊಂದು, ಒಟ್ಟು ಮೂರು ಕ್ರೇಟ್ ಮಾಡ್ಬೇಕು ಸರ್. ಆಗ ಅನುಭವ ಗೊತ್ತಾಗಿದ್ದು ಟೊಮೊಟೊ ಬಗ್ಗೆ ನಮಗೆ. ಅಲ್ಲಿಗಲ್ಲಿಗೆ ಪೈರಲ್ಲಿಂದ ತಂದ್ರಿ? ಇವ್ರು ನರ್ಸರಿಯಿಂದ ತತ್ತಾರೆ ಸರ್. ನರ್ಸರಿ ನೀವು ಹೋಗ್ತೀರಾ? ಇಲ್ಲ ಸರ್, ಅಂಥದ್ಕೆಲ್ಲ ಹೋಗಲ್ಲ. ನೆಡೋದಕ್ಕೆ, ಆಮೇಲೆ ತಿಂಡಿ ಹಾಕಕ್ಕೆ, ಮಾಮೂಲಿ ಟೊಮೊಟೊಗರ ಸುತ್ತಲಿ ಏನೇನು ಹಾಕ್ಬೇಕು ಅದಕ್ಕೆಲ್ಲ ಕರ್ಕೊಂಡು ಹೋಯ್ತಾರೆ, ಹೋಗ್ತೀನಿ ಸರ್. ಹೌದಾ? ಸಸಿ ಅವ್ರು ತರ್ತಾರಲ್ಲ, ನಾಟಿ ಹೇಗೆ ಹಾಕ್ತೀರಿ? ಮಾಮೂಲಿ ಒಂದು ಇಂಚು ಕ್ಯಾಪ್ ಇರುತ್ತೆ, ಒಂದೂವರೆ ಇಂಚು, ಒಂದು ಇಂಚೇನಾಡಿ, ಅದೇ ಅಡಿನೋ ಏನೋ ಒಟ್ಟು ನಂಗೆ ಗೊತ್ತಿಲ್ಲ, ಒಟ್ಟು ನಾವು ಹೇಳ್ಕೊಡ್ತಾರೆ, ಅದನ್ನ ನೆಟ್ಕೊಂಡು ಹೋಗ್ತೀವಿ. ಅದು ಮಾಮೂಲಿ ಹಾಳುಗಳ ಜೊತೆಲಿ ನೆಟ್ಕೊಂಡು ಹೋಗೋದು ಸರ್. ಪೈರು ನೆಟ್ಕೊಂಡು ಹೋಗ್ತೀರಿ ಅಲ್ವಾ? ಆಮೇಲೆ ತಿಂಡಿ ಕೊಡೋದಕ್ಕೆ? ತಿಂಡಿ ಕೊಡೋಕ್ಕೆ ಮೂರು ದಿನಕ್ಕೇನೋ ಕೊಡ, ಪೈರಿಗೆ ಹತ್ರಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇದ್ದಾಗಲೇ ಹಾಕ್ಬೇಕು ಅಂತ ಹೇಳ್ಕೊಟ್ಟವ್ರೆ, ಅದೇ ಥರ ಹಾಕ್ತೀನಿ ಸರ್. ಮೂರು ದಿನಕ್ಕೆ ದಿನ ಜಮೀನ್ ಹತ್ರ ಹೋಗ್ತಿರ್ತೀರಾ? ಹೋಯ್ತೀನಿ ಸರ್. ಹೋಗಿ ಏನು ಮಾಡ್ತೀರಿ? ಹೋದಾಗ ಮಾಮೂಲಿ ಕೆಲಸ ಏನೈತೆ ಅದು ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ಸಾಕಾದಾಗ ಕೂತ್ಕತ್ತೀವಿ, ಮಾತುಕತೆ ಆಡ್ಕೊಂಡು ಮಾಮೂಲಿ ಆಳುಗಳ ಜೊತೆಲೆಲ್ಲ ಸೇರ್ಕೊಂಡು ಮಾಡ್ತೀವಿ ಸರ್ ಕೆಲಸನ. ಅಂದ್ರೆ ಯಜಮಾನರು ನೀವು ಪ್ರತಿನಿತ್ಯ ಜಮೀನಿಗೆ ಹೋಗ್ತೀರಿ ಸರ್? ಹೋಗ್ತೀವಿ ಅಲ್ವಾ. ಅಲ್ಲಿ ನೀವು ಬೆಳೆದಿರುವಂತಹ ಟೊಮ್ಯಾಟೊ ಬೆಳೆ ನೋಡ್ಕತ್ತೀರಿ, ಅದಕ್ಕೆ ಕಡ್ಡಿ ಕೊಡ್ಬೇಕು ಕಟ್ಟಬೇಕು ಅಂತೆಲ್ಲ ಅಂತಾರಲ್ಲ, ಸುತ್ತಲಿ ಸುತ್ತಲಿ ಹಾಕ್ಬೇಕು. ಅದ ಹಾಕಿಬಿಟ್ಬಿಟ್ಟು ಮಾಮೂಲಿ ರೆಕ್ಕೆಗಳು ಬರ್ತಾವಲ್ಲ ಆ ಕಡೆ ಈ ಕಡೆ ಎಲ್ಲ ಅವಕ್ಕೆಲ್ಲ ನೀಟಾಗಿ ಹಾಕೊಂಡು ಮಾಡ್ಕೋಗ್ಬೇಕು ಸರ್. ನಿಮ್ಗೆ ಈಗ ಒಳ್ಳೆ ಅನುಭವ ಬಂದ್ಬಿಟ್ಟಿದ್ಯಾ ಟೊಮ್ಯಾಟೊ ಬೆಳೆ? ಬಂದೈತೆ, ಇವ್ರ ಜೊತೆ ಇದ್ಮೇಲೆ ಅನುಭವ ಅದೇ ಆಗುತ್ತೆ ಯಾರಿಗೆ ಆದ್ರೂ ಅಷ್ಟೇನೆ. ತರಕಾರಿ ನೆಟ್ಟದ್ಮೇಲೆ ಇನ್ನೇನು ಕೆಲಸನೂ ಬರಲ್ವಲ್ಲ ಸರ್ ನಮಗೆ, ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಈಗ ಹೇಳಿ ಅಮ್ಮ, ಟೊಮ್ಯಾಟೊ ಹೇಗೆ ಬೆಳೆದ್ರೆ ಒಳ್ಳೆ ಇಳುವರಿ ತಗೋಬಹುದು ಅಂತ ನಿಮ್ಮ ಅನುಭವ ಹೇಳಿ. ಏನು ಮಾಡಬೇಕು ಟೊಮ್ಯಾಟೊದಲ್ಲಿ ಒಳ್ಳೆ ಇಳುವರಿ ತಗೋಬೇಕು ಅಂದ್ರೆ? ಚೆನ್ನಾಗಿ ಗಿಡನ ಫಸ್ಟ್ ನೆಟ್ಟಿ ಅದಕ್ಕೇನೆ ನೀರು ಹಾಕ್ತಾರೆ, ತಿಂಡಿ ಹಾಕ್ತಾರೆ, ಅದೇ ತರ ಅದೇನೇನು ಔಷಧಿ ಅದೇನು ಹೇಳ್ತಾರಲ್ಲ ಅದೆಲ್ಲ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ, ಅದ್ರಂಗೆ ಅದು ಫಲ ಕೊಡುತ್ತೆ ಸರ್. ಎಷ್ಟು ದಿವಸ ಕಾಯಿ ಕುಯ್ದಿದ್ರಿ ಟೊಮ್ಯಾಟೊ? ಅದು 2.5 ತಿಂಗಳಿಗೇನೋ ಬರುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಆಮೇಲೆ ಚೆನ್ನಾಗಿ ಸಿಗುತ್ತೆ ಗುಳಣ ಅಂದ್ಬಿಟ್ಟು, ಒಂದು 2.5 ತಿಂಗಳಿಗೇನೋ ಸಿಗುತ್ತೆ ಸರ್ ಅದು. ಹೌದಾ? ಆಮೇಲೆ ಒಂದು ಒಂದೂವರೆ ತಿಂಗಳು 2 ತಿಂಗಳು ಫಲ ಗಿಡದಲ್ಲಿ ಹೆಂಗಿರುತ್ತೆ ಆ ಥರ ಸಿಗುತ್ತೆ ಸರ್, ಸಿಗೋವರೆಗೂ 1 ತಿಂಗಳು 1.5 ತಿಂಗಳು ಆಗಬಹುದೇನೋ. ಸಿಗುತ್ತೆ, ದುಡ್ಡು ಸಿಕ್ಕಿದೆಯಾ ಟೊಮ್ಯಾಟೊದಲ್ಲಿ? ಹ್ಞೂ ಸರ್, ನಮ್ಮ ಮನೇಲಿ ಏನೇ ಪದಾರ್ಥ ಇದ್ರೂ ಟೊಮ್ಯಾಟೊ ಇಂದನೇ ಇರೋದು. ನೋಡಿದ್ರ ನಿಜ ಅಂದ್ರೆ ಅಷ್ಟೇ ನಷ್ಟನೂ ಆಗಿರ್ಬೋದೇನೋ. ಅದು ಮಾಮೂಲಿ ಸಹಜ ಸರ್, ಇದ್ದೇ ಇರುತ್ತೆ, ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಏನು ಒಂದ್ಸಾರಿ ದುಡ್ಡು ಸಿಗುತ್ತೆ, ಒಂದೊಂದ್ಸಾರಿ ಇದಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ದುಡ್ಡು ಬಂದಾಗ ಹಿಗ್ಗಬಾರದು, ಬರದಲ್ಲೇ ಹೋದ ಕೂಗಬಾರದು ಅಲ್ವಮ್ಮ? ಹೌದು ಸರ್. ಹೇಳಿ ಬಸವರಾಜಣ್ಣ, ಯಾವ ತರ ಟೊಮ್ಯಾಟೊ ಬೆಳಿತೀರಿ? ಅದೇ ಸರ್, ಚೆನ್ನಾಗಿ ಗದ್ದೆ ಎಲ್ಲ ಉಳುಮೆ ಮಾಡ್ಕೋತೀವಿ, ಉಳುಮೆ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ತಿಂಗಳು ಒಣಗಿಸ್ತೀವಿ ಭೂಮಿನ. ಒಣಗಿಸಾದ್ಮೇಲೆ ಪಟ ಹೊಡ್ಕೊಬಿಡ್ತೀವಿ. ಈಗ ಡ್ರಿಪ್ ಬಂದೈತಲ್ಲ, ಒಣಗಿಸ್ಬಿಟ್ಟು ಮೊದಲು ಬೆಡ್ ಮಾಡ್ಕೊಬಿಡ್ತೀವಿ. ಬೆಡ್ ಮಾಡ್ಕೊಂಡಾದ್ಮೇಲೆ ಸಹ ಪೇಪರ್ ಏನಾದ್ರು ಅನುಕೂಲ ಇದ್ದರೆ ಅವರು 2 ವರ್ಷ ಗಂಟ ಕೊಡ್ತೀವಿ ಅಂದರೆ ನಾವು ಪೇಪರ್ ಮಾಡ್ಕೋತೀವಿ. ಅವ್ರು ಕೊಡಲ್ಲ ಅಂದಾಗ ನಾವು ಭೂಮಿಲೇ ಬೆಡ್ ಮಾಡ್ಕೊಬಿಟ್ಟು ಡ್ರಿಪ್ ಇರ್ಬಿಟ್ಕೊಂಡು ಸಹ 4 ಅಡಿ ಗ್ಯಾಪ್ ಬಿಟ್ಕೋತೀವಿ, 4.5 ಅಡಿ ತಪ್ಪು 5 ಅಡಿ ಗ್ಯಾಪಲ್ಲಿ ನಾವು ಪಟ ಮಾಡ್ಕೋತೀವಿ, ವೈರ್ಗಳು ಬಿಟ್ಕೋತೀವಿ. 2 ಅಡಿಗೆ ಒಂದು ಸಸಿ ನೆಟ್ಕೋತೀವಿ ಸರ್, ಎಕರೆಗೆ ಒಂದು 6,000-6.5 ಸಾವಿರ ನೆಟ್ಕೋತೀವಿ ಸರ್. ಅಷ್ಟು ನೆಟ್ಕೊಂಡು ಅಲ್ಲೇ ತಳಿ ಸಿಗುತ್ತೆ ಊರಲ್ಲೇ ತಗೊಂಡು ನಾವು 3-5 ದಿನಕ್ಕೆ ಮಾಮೂಲಿ ಸರ್ ತಿಂಡಿ ಹಾಕ್ತೀವಿ, ಕಂಪ್ಲೇಸ್ ಬರುತ್ತೆ. ಸ್ವಲ್ಪ ತುಪ್ಪ ಗೊಬ್ಬರ ಹೊಡೆಸಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಅದನ್ನು ಸ್ವಲ್ಪ ಎಲ್ಲ ಮೀಗ ಮೊದಲೇ ಹೊಡೆಸ್ಬಿಟ್ಟಿರ್ತೀವಿ. ಆಮೇಲೆ ಅದು 5 ದಿವಸ ಆದಮೇಲೆ ತಿರುಪಿ ತಿನ್ನಕೊಂಡು ಸ್ವಲ್ಪ ಸಣ್ಣದಾಗಿ ತಿಂಡಿ ಕೊಟ್ಕೊಂಡು ಒಂದು 10 ದಿವಸ ಆದಮೇಲೆ ಒಂದು ಮೈ ಫ್ರೈ ಮಾಡ್ತೀವಿ. ಔಷಧಿ ಸಹ ಈ ಆಯುರ್ವೇದಿತ್ತು ಇರ್ತದೆ, ಅದನ್ನು ಬಂದು ಹೇಳಿರ್ತಾರಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀವಿ. ಮಾಡ್ಕೊಂಡು ಹಂಗೆ ಸಸಿ ಬಂದಮೇಲೆ ಸರ್ ಮಾಮೂಲಿ 20-15 ದಿನ ಆಯ್ತಿದ್ದಂಗೆ ಗಳೆ ಎಲ್ಲ ನೆಟ್ಕೋತೀವಿ, ಡಬಲ್ಗಳ ತಂತಿಯಲ್ಲಿ ಎಳ್ಕೋತೀವಿ. ತಂತಿ ಎಳೆದಾಗಿ ಕಟ್ಕೊಂಡು ಸಹ ಬತ್ತಿದಂಗೆ ಸುತ್ತಲಿ ಹಾಕ್ಸ್ತೀವಿ. 10 ದಿವಸಕ್ಕೊಂದ್ಮೇಲೆ ಫ್ರೈ ಮಾಡ್ತೀವಿ ಸರ್ ಔಷಧಿ. 10 ದಿವಸಕ್ಕೊಂದ್ಮೇಲೆ ಫ್ರೈ ಮಾಡಲೇಬೇಕು ಸರ್ ಅದು, ಇಲ್ಲಾಂದರೆ ಹುಳ ಉಜ್ಜಿ ವೈರಸ್ಸು ಇದೆಲ್ಲ ಹೊಡೆದ್ಬಿಡ್ತದೆ. ನಾವು ಅಲ್ಲಲ್ಲೇ ಹೋಗಿ ಮಾಹಿತಿ ಅಂಗಡಿಗಳಲ್ಲಿ ಹಿಂಗೆ ಆಯ್ತು ಅಂತ ವೀಡಿಯೋ ಮಾಡ್ಕೊಂಡು ಹೋಗಿ ತೋರಿಸಿ ಹಿಂಗೆ ಆಗೈತೆ ಅಂತ ಹೇಳ್ತೀವಿ. ಅವರು ಈ ರೀತಿ ಇಂಥದ್ದು ಹೊಡಿ ಮಾಡಿ ಅಂತ ಹೇಳ್ತಾರೆ ಸರ್. ಅದರಂತೆ ನಾವು 2 ತಿಂಗಳು ಹೂ ಬಿಡುತ್ತಲ್ಲ ಸರ್, ಆ ಸಂದರ್ಭದಲ್ಲಿ ಸ್ವಲ್ಪ ಹೂ ಔಷಧಿ ಜಾಸ್ತಿ ಹೊಡಿಬೇಕು ಅದಕ್ಕೆ. ಆವಾಗಲೇ ಅದಕ್ಕೆ ಹುಳಗಳು ಬೀಳೋದು, ಊಜಿ ಬೀಳೋದು ಈ ಥರ ಆಯ್ತದೆ. ಆವಾಗ ನಾವು ಇದು ಡಿಪ್ ತಿಂಡಿ ಬರುತ್ತಲ್ಲ ಅದನ್ನು ಸ್ವಲ್ಪ 4 ದಿವಸಕ್ಕೊಂದಪ್ಪ 5 ದಿವಸಕ್ಕೊಂದಪ್ಪ ಸ್ವಲ್ಪ ಕೊಟ್ಕೋತಿ ಇರ್ತೀನಿ ಡೆವಲಪ್ಮೆಂಟ್ಗೆ. ಅಂದರೆ ಈಗ ಜಮೀನಲ್ಲಿ ಡ್ರಿಪ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನೀವೇ ಮಾಡಿಸ್ಕೋತೀರಾ? ಡ್ರಿಪ್ ಇಲ್ಲ ಅಂದ್ರೆ ಸರ್ ಏನು ಮಾಡ್ತೀವಿ, ಒಂದು ಡ್ರಮ್ ಕಲ್ಸ್ಕೊಬಿಡ್ತೀವಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಒಂದು ಸ್ವಲ್ಪ ರಜೆ ಇರ್ತಲ್ಲ ಭಾನುವಾರದಲ್ಲಿ, ಅವಾಗ ಅವ್ರನ್ನ ಕರ್ಕೊಂಡು ಒಬ್ಬರಿಬ್ರು ಕರ್ಕೊಂಡು ಗಿಡಗಿಡ ಸೀಗ ಸ್ವಲ್ಪ ಹಾಕ್ತೀವಿ ಸರ್. ಜಮೀನಲ್ಲಿ ಡ್ರಿಪ್ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಈ ತರ ಮಾಡ್ತೀವಿ, ಡ್ರಮ್ ಕಲ್ಸ್ಕೋತೀವಿ ಸರ್. ಇಲ್ಲ ಅಂದ್ರೆ ಡ್ರಿಪ್ ಮೂಲಕನೇ ಗೊಬ್ಬರ ಕೊಡ್ತೀರಿ? ಹೌದು ಸರ್. ಅಲ್ವಾ? ಹೌದು ಸರ್. ಸಾಮಾನ್ಯವಾಗಿ ನೀವು ಜಮೀನ ವಾರಕ್ಕೆ ಭೋಗ್ಯಕ್ಕೆ ಮಾಡ್ಕೊಳ್ಳೋದು ಗರಿಷ್ಠ 2 ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಹೇಗೆ ಅದು ಅವ್ರಿಗೆ ಹ್ಯಾಕ್ ಕೊಡ್ತಾರೆ? ಹಾಗ ಅವರು ಅವ್ರ ಅನುಕೂಲಕ್ಕೆ ಹೆಂಗೆ ಕೊಡಿ, ಈಗ ಏನಾದ್ರು ಒಂದು ತೆಂಗು ಸಸಿ ಹಾಕಿದ್ರೆ ಸರ್ ಅವರು ಒಂದು 4 ವರ್ಷ ಅಳಸೆ ಮಾಡ್ಕೊಂಡು ಹೋಗಲಿ, ನಮ್ಮ ಮರನೂ ಎದ್ದು ಬಿಡಲಿ, ಅವರು ಬೆಳ್ಕಲ್ಲಿ ಅಂದ್ಬಿಟ್ಟು ಏನು ಅವರು ಒಂದಿಷ್ಟು ಅಷ್ಟು ಕೊಡಪ್ಪ ನಿಂಗೆ ಸಿಕ್ಕರು ಅಂದ್ಬಿಟ್ಟು ಕೊಡ್ತಾರೆ ಸರ್. ನಮ್ಗೆ ತುಂಬ ಅಭಿಮಾನ ಇದೆ ನಮ್ಮ ಊರು ಜನದ ಮೇಲೆ, ಎಲ್ಲ ಕರೆದು ನಮ್ಮ ಹತ್ರ ಜಮೀನು ಮಾಡಪ್ಪ ಅನ್ನೋರು ಅವರೇ ಸರ್ ನಮ್ಮ ಕಡೆ. ನಮ್ಮ ರೈತರ ಜನರಲ್ಲಿ ಮಾಡಿ ನೀವು 2-3 ವರ್ಷ ಮಾಡಿ ಬಸವರಾಜ್ ಅವ್ರು ಅಂತ ಕರೆದು ಕೊಡ್ತಾರೆ ಸರ್ ಜಮೀನೇನಿಲ್ಲ. ನಾವು 2-3 ವರ್ಷ ಅನುಕೂಲ ಆದಂಗೆ ಮಳೆಗಾಲಕ್ಕೆ ಹೊಂದ್ಕೊಂಥ ಭೂಮಿ ಸ್ವಲ್ಪ ದಡ ಸ್ಟೆಪ್ ನಾವು ಜಾಸ್ತಿ ಇಷ್ಟಪಡ್ತೀವಿ ಸರ್. ದಡ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತ್ಕೊಳ್ಳಲ್ಲ ಹೊಂಟೈತದೆ, ಆ ಟೈಮಲ್ಲಿ ನಾವು ತರಕಾರಿ ಕಾಪಾಡ್ಕೋಬೋದು. ಮಳೆಯಲ್ಲಿ ನೆಂದು ಬಿಟ್ರೆ ಸರ್ ರೇಟ್ ಆಗ್ಬಿಡುತ್ತೆ, ಅಂಥದ್ದಕ್ಕೆ ಹೋಗಲ್ಲ. ಜಮೀನು ಓನರ್ ಆದ್ರೆ ಒಂದೇ ಜಮೀನು, ಭೋಗ್ಯ ಮಾಡ್ಕೊಳ್ಳೋರ್ಗೆ ಊರ್ ತುಂಬಾ ಜಮೀನು ಅಲ್ವಾ, ಯಾವ ಜಮೀನ್ ನಿಮ್ಗೆ ಅನುಕೂಲವೋ ಅದನ್ನ ಮಾಡ್ಕೊತಾ ಇರ್ಬೋದು. ಹೇಳಿ ಮಂಗಳ ಗೌರಮ್ನವ್ರೆ. ಹೇಳಿ ಸರ್. ಟೊಮ್ಯಾಟೊ ಆದ್ಮೇಲೆ ಏನ್ ತರಕಾರಿ ಬೆಳೆದ್ರಿ? ಆಮೇಲೆ ಆಮೇಲೆ ಬೆಂಡೆಕಾಯಿ ಹಾಕಿದ್ರು. ಬೆಂಡೆಕಾಯಿ ಹೆಂಗ್ ಬೆಳೆದ್ರಿ ಹೇಳಿ ಒಂಚೂರು. ಆಮೇಲೆ ಬೀಜ ಬಿತ್ತನೆ ಮಾಡ್ತಾರೆ, ತಗೊಂಡ್ ಬಂದು ಕೊಟ್ಟಿರ್ತಾರೆ. ಅದು ಒಂದು ಗುಳಿಗೆ ಎರಡು ಬೀಜ ಹಾಕೋದು, ಸಾಲ್ಗೆ ಒಂದು ಐದ್ ನಾಲ್ಕು ಇರುತ್ತಲ್ಲ ಸರ್, ಆ ಥರ ಹಾಕೊಂಡು ಹೋಗೋದು. ಹಾಳುಗಳ ಜೊತೆಲಿ ಹಾಕ್ತೀವಿ. ಮಾಮೂಲಿ ಎಂದಿನಂತೆ ಅದು ಯಾವತ್ತು ತಿಂಡಿ ಹಾಕ್ಬೇಕು ಅಂತ ಹೇಳ್ತಾರೆ, ಆಗೋಗಿ ತಿಂಡಿ ಹಾಕ್ತೀವಿ, ಕಳೆ ಕೀಳ್ತೀವಿ. ಅವ್ರು ಹೊಸ್ತಿಗಿಸ್ತೇ, ಅವ್ರು ನೋಡ್ಕೊತಾರೆ, ನಮ್ಮ ಕೆಲಸ ಏನೈತೆ, ಹಾಳುಗಳ ಜೊತೆ ನಾ ಮಾಡ್ಕೊತೀನಿ ಸರ್. ಮನೆಯಲ್ಲಿ ಮನುಷ್ಯರಿಗೂ ತಿಂಡಿ ಹಾಕ್ತೀರಿ? ಇನ್ನೇನು ಸರ್, ಹೊಲದಲ್ಲಿ ಬೆಳೆಗಳಿಗೂ ತಿಂಡಿ ಹಾಕ್ಲೇಬೇಕು. ಫಸ್ಟ್ ನಾವು ಹಾಕೊಂಡು ಆಮೇಲೆ ಹೋಗಿ ಮಾಡಿದ್ರೆ ತಾನೇ ಭೂಮಿ ತಾಯಿಗೆ. ಮಾಡ್ಬಿಟ್ಟು ಎಲ್ಲ ಹೋಗ್ತೀನಿ ಸರ್ ಮನೇಲಿ, ಮಕ್ಕಳಿಗೆ ಮರಿಗೆಲ್ಲ ಮಾಡಿಬಿಟ್ಟು ಬುಟ್ಟಿಗೂ ಹಾಕೊಂಡು ಬ್ಯಾಗ್ಗೆ ಹೋಗಿದ್ದು. ಕೆಲಸ ಏನಾಯ್ತು ಅದು ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಮಾಡ್ಕೊತೀನಿ ಸರ್. ಮನೆ ಸ್ವಂತದ್ದಮ್ಮ? ಸ್ವಂತ ಐತೆ ಸರ್. ಹೌದಲ್ವಾ. ಮನೆಯಲ್ಲಿ ಏನಾದರೂ ಜಾನುವಾರುಗಳಿದೆಯಾ? ಹಸು, ಕುರಿ, ಕೋಳಿ, ಮೇಕೆ? ಮರಿ ಐತೆ ಒಂದು, ಮೇಕೆ ಐತೆ. ಹಸು ಇರ್ತಿತ್ತು ಅಂದ್ರೆ ಮೇಯಿಸಕ್ಕೆ ಅಂದ್ರೆ ಹಿಂಸೆ ಆಗ್ಬಿಡ್ತೇವೆ ಸರ್. ನಮ್ಮ ತಾತ ಇದ್ರು, ಅವರಿಂದ ಮಾಮೂಲಿ ಮೇವಿಗೆ ತಂದಾಕ್ತಿರು ಎಲ್ಲ ಮಾಡ್ತಿರು. ಸ್ವಲ್ಪ ನಮ್ಮ ತಾತನಿಗೆ ಸ್ವಲ್ಪ ಅದೇ ಒಂದು ಮರಿ ಮರಿ ಹಸು ಐತೆ ಅಂದ್ಬಿಟ್ಟು ಸುಮ್ಮನೆ ಇಲ್ದವ್ರು ಅದೇನೇನೋ ಇದು ಮಾಡ್ತಿತ್ತು. ಹಾಗೇನ್ ಮಾಡಿದ್ವಿ, ಇದು ಮಾಡ್ಬಿಟ್ಟ ಸರ್, ಕೊಟ್ಬಿಟ್ವಿ. ಮನೆಗೆ ಕರಾವಿಗೆ ಏನ್ ಮಾಡ್ತೀರಿ? ಹಾಲು ತಗಂತೀವಿ ಸರ್, ತಗಂತೀವಿ, ಹಾಲು ಖರೀದಿ ಮಾಡ್ತೀರಿ. ಮೇಕೆ ಒಂದು ಇಟ್ಕೊಂಡು ಏನ್ ಮಾಡ್ತೀರಿ? ಮಾಮೂಲಿ ಅದು ಇರಲಿ ಅಂದ್ಬಿಟ್ಟು ಸಾಕಂತೀವಿ ಸರ್, ಜೊತೆನಲ್ಲಿ ಯಾಕೆಂದ್ರೆ ಇದ್ದು ಮನೇಲಿ ಪ್ರಾಣಿಗಳು ಇದ್ದು ಒಂದು ಇಲ್ಲ ಅಂದ್ರೆ ಒಂಥರ ಮನೆ ಅನ್ಸುತ್ತೆ ಸರ್, ಇರ್ಲೇಬೇಕಲ್ಲ ಒಂದಾರನು. ಹೌದಾ. ಮನೆಗೆ ಬೇಕಾದಂತಹ ಏನಾದರೂ ಒಂದಷ್ಟು ಸಣ್ಣ ಪುಟ್ಟ ಕೈತೋಟದ ತರ ಏನಾದ್ರು ಮನೆ ಹಿಂದ್ಗಡೆ ಮಾಡ್ತ? ನಾನು ಮಾಮೂಲಿ ಬದನೆಕಾಯಿ ಗಿಡ ಹಾಕೊಟ್ಟಿದ್ದಾರೆ. ಎಲ್ಲಿ? ಹಿಂದೆಗಡೆ, ಮನೆ ಹಿಂದ್ಗಡೆ. ಬೇರೆ ಬೇರೆಯವ್ರ ಜಾಗದ್ದು ಸರ್? ಬೇರೆಯವ್ರ ಜಾಗದಲ್ಲಿ ಮಾಮೂಲಿ ಸೈಟ್ ಖಾಲಿ ಆಯ್ತಲ್ಲ, ಅಲ್ಲೂ ನಲ್ಲಿ ಇದು ಮಾಡ್ಕೊಟ್ಬಿಟ್ಟು ಡ್ರಿಪ್ ಹಾಕೊಟ್ಬಿಟ್ಟು ಈಗ ಮಾಮೂಲಿ ಇನ್ನೇನು ಮಾಡೋಕ್ಕಾಯ್ತದೆ. ಬಂದರೆ ಸಣ್ಣ ಪುಟ್ಟದವು ಇರ್ತದಲ್ಲ, ಬದನೆಕಾಯಿ, ಗುಲಾಬಿ ಗಿಡ, ಹೂವಿನ ತೋಟ ಒಂಥರ ಮಾಡ್ಕೊಂಡಿದ್ದೀನಿ ಸರ್. ನನಗೆ ಮನೆಗೆ ಬೇಕಲ್ಲ ಹೂವು ಸಿಗುತ್ತೆ. ಗುಲಾಬಿ ಒಂದು ಹೇಳಿದ್ರಿ? ಗುಲಾಬಿ, ಮರಳೆ, ಸೀಸನ್ ಬಂದಾಗ ಬಿಡುತ್ತೆ ಅದು. ಆಯ್ತು. ಬದನೆ ಗಿಡ ಐತೆ, ಮೂರೇ ಅಂದ್ರೆ ಕರ್ಬೇವಿನ ಸೊಪ್ಪು ಐತೆ. ಇನ್ನು ಅದೇನು ಈಗಲೇ ಕೇಳಂಗಿಲ್ವಲ್ಲ ಸರ್, ಚಿಕ್ಕ ಗಿಡ ಅಲ್ವಾ. ಮಲ್ಲಿಗೆ, ಮರಳೆ, ಗುಲಾಬಿ, ಬಟಾರದ್ದು ರೋಸು, ಬದನೆ ಗಿಡ ಇಷ್ಟ ಹಾಕೊಂಡಿದ್ದೀನಿ. ಅಲ್ಲೂ ಬೇರೆಯವರ ಮನೆ ಜಾಗದಲ್ಲಿ ಅಂದ್ರೆ ಹಿಂದೆಗಡೆ ಜಾಗ ಐತೆ ಸರ್, ಅದು ಅವ್ರು ವೇಸ್ಟ್ ಆಗೈತೆ. ಅದು ವೇಸ್ಟ್ ಆಗಿ ಅದು ಇದು ಸೇರ್ಕೊಳ್ಳೋದಕ್ಕಿಂತ ನೀಟಾಗಿ ನಾವೇ ಮಾಡ್ಕೊಂಡು ಕಳೆಗಿಳೆಲ್ಲನೂ ಕಿತ್ಕೊಂಡು ನಾವೇ ನೀಟ್ ಮಾಡ್ಕೊಂಡು ಬದನೆ ಗಿಡ ಐತೆ. ಸಾಂಬಾರ್ಗೂ ಆಯ್ತದೆ, ನಮಗೂ ಆಯ್ತದೆ, ದೇವ್ರ ಫೋಟೋಕ್ಕೂ ಆಗುತ್ತೆ. ಬಹಳ ಇಷ್ಟ ಬದನೆಕಾಯಿ ನಿಮ್ಗೆ? ಬದನೆಕಾಯಿ ಅಂದ್ರೆ ಯಾವ ಐಟಮ್ಸ್ ಗಳು ಬೆಳಿಬೋದು ಅದ್ ಬೆಳಿಬೋದು ಸರ್. ಅಂದ್ರೆ ಈಗ ಬದನೆ ಗಿಡ ಐತೆ, ಬದನೆ ಗಿಡ ಐತೆ. ಬೇಕಾದಾಗ ಬೆಂಡೆನೂ ಹಾಕ್ಬೋದು, ಟೊಮ್ಯಾಟೋನು ಹಾಕ್ಬೋದು. ಅಂದ್ರೆ ನಿಮ್ ಜಮೀನಲ್ಲಿ ಏನ್ ತರಕಾರಿ ಬೆಳೆಯಲ್ಲ ಅದನ್ನ ಇಲ್ಲಿ ಬೆಳ್ಕಂತ ಅಲ್ವಮ್ಮ. ಹೌದು. ಮನೆಯಲ್ಲಿ ಬರೀ ತರಕಾರಿ ಸಾಂಬಾರೇ ಅನ್ಸುತ್ತೆ ನಿಮ್ಮ ಮನೆಯಲ್ಲಿ? ತರಕಾರಿ ತಿಂದು ತಿಂದು ಅದೇ ಒಂದು ಇದಾಗ್ಬಿಡೈತೆ ಸರ್. ಹೌದಾ, ಒಳ್ಳೇದಲ್ಲಮ್ಮ. ತರಕಾರಿ ಚೆನ್ನಾಗಿ ತಿಂತೀವಿ ಅಂದ್ರೆ ಹುಡುಗರು ಅಷ್ಟು ಇದು ಮಾಡಕ್ ಹೋಗಲ್ಲ. ಅವ್ರಿಗೇನಿದ್ರು ಅದು ಕಾಣ್ಲೇಬಾರ್ದು, ಆತರ ಮಾಡಾಕ್ಬೇಕು ಅವ್ರಿಗೆ. ತರಕಾರಿ ಏನೇನ್ ಮಾಡಕ್ ಬರುತ್ತೆ ನಿಮ್ಗೆ? ತರಕಾರಿ ತರಕಾರಿ ಮಾಮೂಲಿ ಬೇಳೆ ಸಾಂಬಾರ್ ಮಾಡ್ತೀನಿ, ಬೆಂಡೆಕಾಯಿ ಪಲ್ಯ, ಚಪಾತಿ, ಕುಂಬಳಕಾಯಿ ಪಲ್ಯ, ದೋಸೆಗೆ ಅದು ಇದು ಮಾಡ್ಕೊಡ್ತೀನಿ ವೆರೈಟಿಯಾಗಿ. ಇನ್ನೇನು ಅದ್ರಲ್ಲಿ ತರಕಾರಿ ಏನು ಮಾಡ್ಬೋದು ಅದು ಮಾಡ್ತೀನಿ ಸರ್. ಟೊಮೊಟೊ ಗೊಜ್ಜು, ಟೊಮೊಟೊ ಬೆಳೆದಾಗ. ಬಸವರಾಜ್ ಅವ್ರಿಗೆ ಏನಿಷ್ಟ ತರಕಾರಿನಲ್ಲಿ? ತರಕಾರಿನಲ್ಲಿ ಅವ್ರಿಗೆ ಬೆಂಡೆಕಾಯಿ, ಮೂಲಂಗಿ, ಸಾಂಬಾರಲ್ಲಿ ತಣ್ಣಿಕಾಳು ಸಾಂಬಾರು, ಬದನೆಕಾಯಿ ಸಾಂಬಾರು ಮಾಡ್ಕೊಡ್ಬೇಕು. ಅದು ಬೆಳೆಯೋದೇ ಇಲ್ವಲ್ಲ ತಣ್ಣಿಕಾಳು? ನೀವು ತಣ್ಣಿಕಾಳು ಅಂದ್ರೆ ಸರ್, ಮಾಮೂಲಿ ಟೊಮೊಟೊ ಹಾಕ್ತೀವಲ್ಲ, ಸುತ್ತ ಮಾಮೂಲಿ ಪಿಗುಳಿ ಹಂಗಿರ್ತಾವಲ್ಲ, ಒಂದೊಂದು ಗಿಡಗಳು ಹೋಗಿರ್ತಾವಲ್ಲ, ಆ ಸಾಲಲ್ಲೆಲ್ಲ ತಣ್ಣೀರ್ ನೆಡ್ತೀವಿ ಸರ್. ಹೌದೇ? ತರಕಾರಿ ಅವೆಲ್ಲ ಆಗಲ್ಲ ಸರ್ ಅಲ್ಲಿಗೆ, ಉದ್ದಾಗಲ್ಲ. ಆ ಟೊಮೊಟೊ ಒಳಕ್ಕೆ ಬರೀ ತಣ್ಣಿ ಒಂದು ನೆಡ್ಬೋದೇ ಹೊರ್ತು ಈ ಇದಾಗಲ್ಲ, ಉದ್ದಾಗಲ್ಲ ಸರ್ ಅಲ್ಲಿಗೆ. ಒಳಗಡೆ ಬಸವರಾಜ್ ಅಣ್ಣವ್ರಿಗೆ ಇಷ್ಟ ಅಂತ ಹೇಳಿ ತಡ್ನಿ ಹಾಕತ್ತೀರಿ. ಅವರಿಗೆ ಬದನೆಕಾಯಿ ತಡ್ನಿಕಾಳು ಸಾರ್ ಬಹಳ ಇಷ್ಟ. ಹೌದು ಸರ್. ನಿಮಗೇನು ಇಷ್ಟ ತಾಯಿ ಮಂಗಳಗೌರಿ ಅವರೇ? ನಂಗೆ ಬೇಳೆ ಸಾಂಬಾರ್ ಇಷ್ಟ ಸರ್. ಬೇಳೆ, ತರಕಾರಿ ಬೇಡ ನಿಮ್ಗೂ? ತರಕಾರಿ ಬೇಕು ಸರ್, ತರಕಾರಿ ಇಲ್ದೇನೆ ಬೇಳೆ ಸಾರ್ ಮಾಡಕ್ಕಾಯ್ತದ? ಮತ್ತೆ ನೀವು ತರಕಾರಿ ಬೆಳಿತೀರ, ಮಕ್ಳಿಗೆ ಯಾಕೆ ತರಕಾರಿ ತಿನ್ನೋದ್ ಕಲಿಸ್ಲಿಲ್ಲ? ತಿಂತಾರೆ ಸರ್ ಅವರು, ಅಂದ್ರೆ ಒಬ್ರು ಒಂದ್ ಇಷ್ಟಪಡ್ರೆ ಇನ್ನೊಬ್ರು ಅದೇ ಒಂದ್ ಇಷ್ಟಪಡಕ್ ಹೋಗಲ್ವಲ್ಲ. ಮಕ್ಳು ಇಬ್ರು ಇದ್ಮೇಲೆ ಇಬ್ರು ಒಂದೊಂದ್ ತರ ಕೇಳ್ತಾರೆ. ಬೆಂಡೆಕಾಯಿ ವರ್ಷ ಪೂರ್ತಿ ಬೆಳಿತೀರಾ? ಇಲ್ಲ ಸರ್, ಅದು ಈ ದೀಪಾವಳಿಯಿಂದ ಈ ಚಳಿಗಾಲದಲ್ಲಿ ಜಾಸ್ತಿ ಓಡುತ್ತೆ ಸರ್. ತಮಿಳುನಾಡು ಬೆಂಡೆಕಾಯಿ ಆ ಟೈಮಲ್ಲಿ ಅದ ಕೇರಳದಲ್ಲಿ ಆ ಕಡೆ ದಾಸಿ ತಗೊಂಡೋಗ್ತಾರೆ. ಈಗ ಬಸವರಾಜ್ ಅವರೇ, ತರಕಾರಿ ಮಾರುಕಟ್ಟೆ ನೀವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾವ್ಯಾವ ತರಕಾರಿಗೆ ಯಾವ್ಯಾವಾಗ ಡಿಮ್ಯಾಂಡ್ ಬರಬಹುದು ಅಂತ ತಮಗನ್ಸುತ್ತೆ ವರ್ಷದಲ್ಲಿ? ವರ್ಷದಲ್ಲಿ ಸರ್ ಅದು ಈ ದಿ ಗೌರಿ ಹಬ್ಬದ ತೋಳಿಂದ ಸ್ಟಾರ್ಟ್ ಆದ್ರೆ ಯಾವುದಕ್ಕೆ ಈ ಬೆಂಡೆಕಾಯಿಗೆ, ಈ ದೀಪಾವಳಿ ಚಳಿಗಾಲ ಗಂಟಲು ಸಂಕ್ರಾಂತಿ ಗಂಟಲು ಸಹ ಸ್ವಲ್ಪ ಅದು ಓಡುವಂಥ ಸಂದರ್ಭ ಜಾಸ್ತಿ ಹೋಯ್ತದೆ ಅದು ಚಳಿಗಾಲದಲ್ಲಿ. ಟೊಮೆಟೊ, ಟೊಮೆಟೊ ಸರ್ ಅದು ಏನು ಮಾಡ್ತಾರೆ ಅಂದರೆ ಈ ಬ್ಯಾಸ್ಕನಲ್ಲಿ ಹೋಯ್ತದೆ ಸರ್, ಬ್ಯಾಸ್ಕನಲ್ಲಿ ಚೆನ್ನಾಗಿ ವ್ಯಾಪಾರ ಇದಾಯ್ತದೆ ಹೋಯ್ತದೆ. ಆಮೇಲೆ ತಿರುಪತಿ ದೀಪಾವಳಿಲಿ, ಈ ದೀಪಾವಳಿಲಿ ಸ್ವಲ್ಪ ಹೋಯ್ತದೆ, ಯಾಕಂದರೆ ಅದು ಮಳೆಗಾಲ ಜಾಸ್ತಿ ಏಟಾಗ್ಬಿಟ್ರೆ ಮಳೆಗೆ ನಿಲ್ಲಲ್ಲ ಟೊಮೆಟೊ, ದಡದ ಕಡೆ ಸ್ವಲ್ಪ ನಿಂತ್ಕೊತದೆ, ಅದರಿಂದ ಸ್ವಲ್ಪ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಹೋಯ್ತದೆ ಸರ್. ಬೇರೆ ತರಕಾರಿ ಬಗ್ಗೆ? ಬೇರೆ ಅದೇ ಬದನೆ, ಅದು ಏನು ಬದನೆಗೇನು ಯಾವಾಗಲೂ ಸ್ವಲ್ಪ ಏರ್ಪೇರು ಇರ್ತದೆ ಸರ್. ಈ ಎರಡು ಸೀಸನಲ್ಲಿ ಬ್ಯಾಸ್ಕನಾಗ ಒಂದಪ್ಪ ತಮೋಟ, ತಿರುಪನ ದೀಪಾವಳಿ ಟೈಮಲ್ಲಿ ಒಂದಪ್ಪ ತಮೋಟ, ಅದು ಮಳೆಗೆ ಏಟಾಗ್ಬಿಡುತ್ತಲ್ಲ ಸರ್ ಎಲ್ಲ ಕಡೆ. ಈ ಜನ ಏನು ಮಾಡ್ಬಿಡ್ತಾರೆ ಅಂದರೆ ಈ ಎಲ್ಲ ಟೈಮಲ್ಲೂ ಟೊಮೆಟೊ ನೀಡುತ್ತೆ ಇರ್ತಾರೆ, ನಾವು ನೀಡೋದು ಅಂದ್ಬಿಟ್ಟು ಜನ ನಮ್ಮ ಏನು ಮಾಡ್ತಾರೆ ಅಂದರೆ ಒಂದೇ ಇದು ಮಾಡ್ಬಿಡ್ತಾರೆ ಎಲ್ಲ ಕಡೆ, ತಮೋಟೊ ಹಾಕ್ತವ್ರು ಎಲ್ಲ ಹಾಕ್ಬಿಡು, ಎಲ್ಲ ಯಾವುದನ್ನು ಕಳವೆ ಮಾಡಲ್ಲ ಸರ್, ಪ್ರತಿಯೊಂದು ರೈತರನ್ನ ಬದುಕೆ. ಈಗ ನೀವು ಇಂಥ ತರಕಾರಿನ ಇವಾಗ ಬೆಳಿಬೇಕು ನಾನು ಅಂತ ಹೆಂಗೆ ತೀರ್ಮಾನ ಮಾಡ್ತೀರಿ? ಅದು ಸರ್ ಈ ಬ್ಯಾಸ್ಗೆ ಟೈಮಲ್ಲಿ ಬಿಸಿಲಿಗೆ ಅದು ಸ್ವಲ್ಪ ಜಾಸ್ತಿ ಬರೋಲ್ಲ, ಆ ಟೈಮಲ್ಲಿ ಚೆನ್ನಾಗಿ ನಾವು ತನು ಮಾಡ್ಕೊಂಡು ಭೂಮಿನ ಚೆನ್ನಾಗಿ ಆಬದ್ ಮಾಡ್ಕೊಂಡು ನೆಟ್ಟರೆ ಸಹ ಒಳ್ಳೆ ಇಳುವರಿ ಬರ್ತದೆ. ಆ ಬ್ಯಾಸ್ಗೆ ಟೈಮ್ ಸ್ವಲ್ಪ ಅದು ಇದಾಯ್ತು ಸೇಲ್ ಆಯ್ತದೆ, ಒಳ್ಳೆಯ ಹೊರಗಡೆ ಪಾರ್ಸಲ್ ಹೋಗುತ್ತಲ್ಲ, ಆ ಟೈಮಲ್ಲಿ ಮಳೆಗಾಲ ಗಿಳಿಗಾಲಕ್ಕೆ ಅದು ನಿಲ್ಲಲ್ವಲ್ಲ, ಅದಕ್ಕೆ ಅಂತ ನಾವು ಎರಡನೇ ತಿಂಗಳಿಂದ ನಾಟಿ ಮಾಡ್ಕೊಂಡು. ನೀವು ಬೆಳೆದ್ರೆ ಒಂದೇ ತರಕಾರಿ ಬೆಳೆಯೋದು ಅಥವಾ ಎರಡು ಮೂರು ತರಕಾರಿ ಅಕ್ಕಪಕ್ಕ ಸೇರಿಸ್ಬಿಟ್ಟು ಹಾಕ್ಕೊಂತೀರ? ಇಲ್ಲ ಸರ್, ಅರ್ಧ ಎಕರೆ ಟೊಮೆಟೊ, ಒಂದು ಅರ್ಧ ಎಕರೆ ಬೆಂಡೆ, ಈ ಥರ ಬೆಳಿತೀರಾ ಹೇಗೆ? ಹಂಗೂ ಮಾಡ್ತೀವಿ ಸರ್, ಸ್ವಲ್ಪ ಬಿನಿಸ್ ಹಾಕತ್ತೀವಿ, ಸ್ವಲ್ಪ ಎರಡಿಲ್ದ ಕಡೆ ಟೊಮೆಟೊ ಹಾಕತ್ತೀವಿ, ಬೇರೆದು ಬೆಳಿತೀವಿ, ಸೌತನು ಬೆಳಿತೀನಿ. ಹೌದಾ? ಸೌತನು ತರಕಾರಿ ಇದು ಬೆಳಿತೀನಿ ಅಂತಲ್ಲ, ಒಂದು ಬೆಡ್ ಆದ್ಮೇಲೆ ಇನ್ನೊಂದು ಬೆಡ್ಗೆ ಸೌತ ಹಾಕತ್ತೀವಿ, ಸೌತ ನೆಟ್ಟಿದ್ರೆ ಆ ಬೆಡ್ಗೆ ಬಿನಿಸ್ ಹಾಕತ್ತೀವಿ, ಎರಡು ಮೂರು ಬೆಳೆ ಬೆಳಿತೀವಿ ಸರ್. ಬೀನ್ಸ್ ಯಾವ್ದು ಹಾಕೋದು? ಬೀನಿಸು ಈ ಊಟಿ ಬೀನಿಸ್ ಅಂತ ಬರ್ತದೆ ಸರ್, ಅದನ್ನು ಹಾಕ್ತೀವಿ ಈಗ, ಅದನ್ನು ಜಾಸ್ತಿ ಬಳ್ಳಿ ಥರ ಬತ್ತ ಸರ್, ಅದನ್ನು ಹಾಕತ್ತೀವಿ, ಅದ್ರ ಜಾಸ್ತಿ ಸೇಲ್ ಹೋಯ್ತದೆ, ಎಲ್ಲ ಕಡೆ ಇಷ್ಟಪಡ್ತಾರೆ, ಮೈಸೂರು ಎಲ್ಲ ಕಡೆ ಹೋಯ್ತದೆ ಅದು, ಅದರಿಂದ ಅದನ್ನು ಬೆಳಿತೀವಿ ಸರ್. ಈ ಮಂಗಳೂರು ಸೌತೆ ಹೇಗೆ ಬೆಳಿತೀರಿ? ಮಂಗಳೂರು ಸೌತೆ ಸರ್ ಅದು ಕೆಳಗಡೆ ಬೆಡ್ ಅದು ಬಿಕ್ಕಳಲ್ಲ ಮೇಲ್ಗಡೆ, ಕೆಳಗಡೆನೇ ಇದಾಗೋದ್ರಿಂದ ಅದು ಅದೊಂದು ಟೈಮು ಕೆಳಗಡೆ ಬೆಳ್ಕತ್ತೀವಿ ಮಂಗಳೂರು ಸೌತೆ. ಅಂದ್ರೆ ಈಗ ಟೊಮೆಟೊ ತೆಗೆದ ಮೇಲೆ ಸೌತೆ ಹಾಕಂತೀರಾ? ಟೊಮೆಟೊ ಇದ್ದಂಗೆ ಸೌತೆ ಹಾಕ್ತೀರಾ ಸರ್? ಟೊಮೆಟೊ ಮುಗಿಬೇಕು ಸರ್, ಟೊಮೆಟೊ ಅದು ಇನ್ನೇನು ಆಗಿ ಇನ್ನೇನು ಮುಗಿದೋಯ್ತು ಅಂತದಲ್ಲಿ ಅದಕ್ಕೆ ಅದು ತಿರೋದಾಗ ಹಿಂದ್ಗಡೆ ಕ್ಲೀನ್ ಮಾಡ್ಕೊಂಡು ಇಟ್ಕೋತೀವಿ ಸರ್ ಸೌತನ, ಸೌತನ ಇಟ್ಟು ಅದು ಸೌತ ಅದಕ್ಕೆ ಕೆಲಸ ಮಾಡ್ಕೋತೀವಿ, ಅದು ತಿರುಪ ಅದೇ ಇದಕ್ಕೆ ಅಪ್ಕತ್ತದೆ ಸರ್, ಅಪ್ಕೆ ಅದು ಕೆಲಸ ಮಾಮೂಲಿ ಮಾಡ್ತೀವಿ, ಅದಕ್ಕೇನು ಔಷಧಿ ಮಾಮೂಲಿ ಹತ್ತಿಸ್ಕೊಂಡಪ್ಪ ಅದು ಒಂದು ಒಂದು 35 ದಿವಸಕ್ಕೆ ಬಂದ್ಬಿಡ್ತದೆ ಸರ್ ಸೌತೆ. ಆವಾಗ ಅದಕ್ಕೆ ತಿಂಡಿ ಮಾತ್ರ ತಪ್ಪಿಸಲ್ಲ, ಟಿಪ್ಪನ್ ತಿಂಡಿ ಕೊಟ್ಟರೆ ಅದು ಡೆವಲಪ್ ಆಗಿ ಚೆನ್ನಾಗಿ ಬರುತ್ತೆ ಸರ್. ಇನ್ಯಾವ ತರಕಾರಿ ಬೆಳೆದಿದ್ರಿ ಮಂಗಳಗೌರಮ್ಮನವ್ರೆ? ಹೇಳಿದ್ರಲ್ಲ ಸರ್ ಸೌತೆಕಾಯಿ, ಮಾಮೂಲಿ ಇದು ಬೀನ್ಸ್, ಸೌತೆಕಾಯಿ, ಇನ್ನೊಂದು ಈಗೊಂದು ಯಾವುದೋ ಇದು ಬೆಳೆ ಕುಂಬಳಕಾಯಿ, ಈಗ ಒಂದು 3-4 ತಿಂಗಳಲ್ಲೇನೋ ಕಟಾವು ಎಲ್ಲ ಮುಗಿದು. ಯಾವ ಥರ ಕುಂಬಳಕಾಯಿ ಹಾಕಿದ್ರಿ? ಅದು ಯಾವುದೋ ಮಹಾಬಲ ಸಿಹಿ ಕುಂಬಳ ಸರ್, ಹಸಿರು ಕುಂಬಳ ಸಣ್ಣಗೆ ಬರ್ತದೆ? ಇಲ್ಲ ಇಲ್ಲ ಸರ್, ದಪ್ಪ ಇರುತ್ತೆ ಒಂದು ಸ್ವಲ್ಪ. ದಪ್ಪ ಅಂದರೆ ಒಂದು 2 ಕೆಜಿ 3 ಕೆಜಿ ಬರ್ತದೆ? 3.5 ಕೆಜಿ 4 ಕೆಜಿ ಅಂತ ಬರ್ತದೆ ಸರ್. ಹೌದಾ? ಹೇಳಿ ಗೌರವ್ನವ್ರೆ, ಹೆಂಗ್ ಬೆಳೆದ್ರಿ ಕುಂಬಳಕಾಯಿ? ಮಾಮೂಲಿ ಅದನ್ನು ಹಂಗೆ ಮಾಮೂಲಿ ಪೈರು ತಂದು ಬೀಜ ತಂದು ನರ್ಸರಿಲಿ ಕೊಟ್ಟಿದ್ರು, ಅದನ್ನ ತಗೊಂಡು ಬಂದ್ರು, ಆಗ ಮಾಮೂಲಿ ನೆಟ್ಕೊಂಡು ಅದಕ್ಕೆ ಯಾವ ಥರ ಹೇಳಿದ್ರು ಅದೇ ಥರ ತಿಂಡಿ, ಆ ಡ್ರಿಪ್ ಒಂದು ಹೇಳಿದ್ರಲ್ಲ ಟಾನಿಕ್, ಅದೇನಾರು ಆಗ್ಲಿಲ್ಲ ಅಂದ್ರೆ ಅದ್ರ ಕೈಲೇ ಬುಡಕೇನೆ ಬಿಡಿಸಿದ್ರು ಸರ್ ಇವರು ಪುಷ್ಟಿಗೆ. ಅನ್ಬಿಟ್ಟದೆ ಒಂದು ಬಳ್ಳಿಗೆ ಎಷ್ಟು ಕುಂಬಳಕಾಯಿ ಬಿಡ್ತದಮ್ಮ? ಅದು ಲೆಕ್ಕನ ಸರ್, ಅದು ಗೊತ್ತಾಗಲ್ಲ, ಅದು ಎಷ್ಟು ಕಚ್ಚಿರುತ್ತೆ ಫಲ ಅಷ್ಟು ಬರುತ್ತೆ, ಬರ್ತಲೇ ಇರುತ್ತೆ ಅಂತೀರಾ? ಬಳ್ಳಿ ಒಣಗೋಗೋದಿಲ್ವಾ? ಇಲ್ಲ ಅದು ಒಣಗೋಗಕ್ಕೆ ತರ ಮಾಡಲ್ಲ ಸರ್ ಇವರು. ಅದು ಚೆನ್ನಾಗಿ ತಿಂಡಿ ಕೊಟ್ಕಂದ್ರ ಅದು ಬಳ್ಕೆ ಬರ್ತದೆ, ನಾವು ನೋಡ್ಕೊಂಡಂಗೆ ಸರ್. ನಾವು ಎಷ್ಟು ಕುಂಬಳಕಾಯಿ ಬರುತ್ತೆ ಒಂದು ಬಳ್ಳಿನಲ್ಲಿ? ಬರ್ತದೆ ಸರ್ ಒಂದು 5-6 7-8 ಗಂಟೆ 10 ಗಂಟೆ ಬರ್ತದೆ. ಅದು ನಾವು ಅದಕ್ಕೆ ಹೆಂಗೆ ಕಟ್ಕೋತೀವಿ ಸರ್ ತಿಂಡಿನ, ಅದು ಸೋಲಲ್ಲ, ಅದು ಸೋಲಕ್ಕೆ ಹೋಗಲ್ಲ, ಔಷಧಿ ಫ್ರೈ ಮಾಡ್ಕೊಂಡು ಯಾವ ರೋಗ ಅದಕ್ಕೆ ಬಿಳಿ ರೋಗ ಎಲೆ ಥರ ಬಂದ್ಬಿಡ್ತದೆ, ಒಂದೊಂದು ಟೈಮ್ ಪರಂಗಿ ಎಲೆ ಬಂದ್ಬಿಡ್ತದೆ, ಅದಕ್ಕೆ ಔಷಧಿ ಫ್ರೈ ಮಾಡ್ಕೊಂಡು ನಾವು ಹೆಂಗೆ ಮಡಿಕಂದ್ರೆ ಸ್ವಲ್ಪ ಬಾಳ್ಕೆ ಬರ್ತದೆ ಸರ್. ಹಾಂ, ಬೇರೆ ತರಕಾರಿಗಳು ಈಗ ಎಲೆಕೋಸ್ ಇದೆ, ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಮೂಲಂಗಿ ಇದೆ, ಆಮೇಲೆ ಹೂಕೋಸ್ ಇದೆ, ಇಂಥವನ್ನೆಲ್ಲ ಹೂಕೋಸ್ ಬೆಳಿತೀವಿ ಸರ್. ಬೆಳಿತೀವಿ ಹೂಕೋಸು, ಎಲೆಕೋಸು ಬೆಳಿತೀವಿ. ಈ ಮೂಲಂಗಿ ಏನು ನಾವು ಸೈಡ್ ಗೀಡ್ಗೆ ಹಾಕಿ ಸ್ವಲ್ಪ ಹಾಕತ್ತೀವಿ, ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಕ್ಯಾರೆಟ್ ಬೆಳೆಯಲ್ಲ ನಾವು, ಕ್ಯಾರೆಟ್ ನಮ್ಮ ಭೂಮಿಗೆ ಇದಾಗಲ್ಲ. ಬೀಟ್ರೂಟು, ಹೂಕೋಸ್ ಬೆಳಿತೀವಿ, ಕೋಸ್ ಬೆಳಿತೀವಿ, ಕೋಸು ಅವೆಲ್ಲ ಬೆಳಿತೀವಿ ಸರ್. ಬೇರೆ ಸೊಪ್ಪೇನಾದ್ರು ಬೆಳಿತೀರಾ? ಸೊಪ್ಪು ಬೆಳಿದೆ ಸರ್ ಜಾಸ್ತಿ, ಅದು ಸ್ವಲ್ಪ ಜಾಸ್ತಿ ಆಳು ಕೇಳ್ತೀವಿ ಸಣ್ಣ ಕೆಲಸಗಳು. ಅದನ್ನ ಸೊಪ್ಪು ನಾವು ಈ ಟೊಮೊಟ, ಸೌತೆ, ಬೀನಿಸು, ಕೋಸು ಇವುಗಳನ್ನ ನೋಡಿ ಬೆಳಿತೀವಿ ಸರ್. ಮಂಗಳ ಗೌರಮ್ಮನವರೇ, ಗದ್ದೆ ಮೇಲೆ ಸೊಪ್ಪನ್ನೇನಾದ್ರೂ ಆಯ್ಕೆ ಮಾಡ್ತೀರಮ್ಮ? ನಾನು ಕುಯ್ಕೊಂತೀನಿ ಸರ್, ಅಲ್ಲೇ ಇರುತ್ತಲ್ಲ ಸೊಪ್ಪು, ಅದನ್ನ ಇದ್ ಮಾಡ್ಕೊಂತೀವಿ ಹೊರತು ಇವ್ರು ಹಾಕಲ್ಲ ಅದು ಸುತ್ತ. ಬಿಡಿ, ಅವ್ರೆ ಹಾಕೋದು, ನಿಸರ್ಗನೇ ಬೆಳೆಸ್ತದಲ್ಲ. ಬೆರ್ಕೆ ಸೊಪ್ಪನ್ನ ಆಯ್ಕೆ ಮಾಡ್ತೀರಮ್ಮ ಸರ್? ಅದ್ರಲ್ಲಿ ಇರುತ್ತೆ ಇಂತಿಂತ ಸೊಪ್ಪು ಅಂತ ಹೇಳಿ ನಾವು ಒಂಚೂರು ತಿಳ್ಕೊಳಮ್ಮ. ಹೆಸರೇಳಿ ಒಂದ್ ನಾಲ್ಕೈದು ಸೊಪ್ಪಿಂದು. ಗೊರ್ಜಿ ಸೊಪ್ಪು, ಅಣ್ಣೆ ಸೊಪ್ಪು, ಆಮೇಲೆ ಇನ್ನೊಂದು ಎರಡ್ ಮೂರ್ ತರ ಬರುತ್ತೆ ಸರ್. ಅದು ವಾರ್ತೆನಿಯಮ್ಮ ಕೇಳ್ತೀರಾ? ವಾರ್ತೆನಿಯಮ್ಮ ಅದು ಕಸೆ ಕಳೆ, ಅದು ಕಿತ್ತು ಸೈಡ್ಗೆ ಹಾಕ್ತಿವಿ. ಅದು ತಿನ್ಬಾರ್ದ? ಎಲ್ಲಿ ಸರ್, ತಿನ್ನಕ್ ಆಗಲ್ವಲ್ಲ. ತಿನ್ನ ಪದಾರ್ಥ ಕಿತ್ಕಂತೀವಿ, ಬೇಡದರ ತೆಗ್ದು ಸೈಡ್ಗೆ ಇಡ್ತೀವಿ. ಅದು ತಿನ್ಬೋದು ತಿನ್ನಕ್ ಆಗ್ದೋ ಅನ್ನೋದ್ ಹೆಂಗ್ ತಿಳ್ಕಂತೀರಿ? ಅದು ಗೊತ್ತಿರುತ್ತಲ್ಲ ಸರ್, ಅನುಭವ. ಈಗ ವ್ಯವಸಾಯ ಮಾಡಿದ್ಮೇಲೆ ಅಲ್ಲಿ ಏನು ಇರುತ್ತೆ ಏನು ಇರಲ್ಲ, ಯಾಕೆಂದ್ರೆ ಕಳೆ ಕಿತ್ತು ಅಭ್ಯಾಸ ಇರುತ್ತಲ್ವ, ಹಾಗಾಗಿ ಕಿತ್ತಿ ಮಡಗ್ತಾರೆ ಅದನ್ನ. ಓಕೆ, ಅಂದ್ರೆ ಕಳೆ ಅನ್ನೋದು ನಿಮಗೆ ಕಳೆ ಅಲ್ಲ, ಆಹಾರ ಅದು ಅಲ್ವಾ? ನಮ್ಮ ತಿನ್ನೋದಾದ್ರೆ ಪದಾರ್ಥನ ತಗೊಂತೀವಿ, ಬಳಸ್ತೀರಿ. ಹೌದು, ಹೇಳಿ ಸ. ಹೇಳಿ ಸ. ಬಸವರಾಜ್ ಅವರು, ಏನು ಹೊಸ ತರಕಾರಿ ಅಂದ್ರೆ ಕೋಸು ಅಲ್ವೇ? ಹೂಕೋಸು ಯಾವಾಗ ಬೆಳೆಯತ್ತವು? ಹೂಕೋಸು ಅನ್ನೋದು ಸಹ ಬ್ಯಾಸ್ಕನಾಗ ಬೆಳಿಬೋದು. ಈ ಟೈಮಲ್ಲಿ ಸ್ವಲ್ಪ ಮಳೆ ಏನಾದ್ರು ಜಾಸ್ತಿ ಹೊಡ್ಬಿಟ್ರೆ ಅದು ಏಟಾಗ್ಬಿಡುತ್ತೆ. ಮಳೆ ಇಲ್ಲ ಅಂದರೆ ಏನು ತೊಂದರೆ ಆಗಲ್ಲ, ಕೋರ್ಸ್ ಬೆಳಿಬೋದು ಸರ್. ಎಲ್ಲ ಸಸಿಗಳನ್ನು ತಾವು ನರ್ಸರಿನಲ್ಲೇ ತಗೊಳ್ಳೋದು? ನರ್ಸರಿನಲ್ಲೇ ತಗೊಳ್ಳೋದಲ್ವೇ? ಹೌದು ಸರ್. ಈಗ ನೀವು ಇಂಥ ತಳಿನ ಮಾಡಿಕೊಡಿ ಅಂತ ಬೀಜ ತಗೊಂಡೋಗಿ ಕೊಡ್ತಿರೋ, ಅಥವಾ ನರ್ಸರಿನವ್ರು ಏನು ಮಾಡಿಟ್ಟಿರ್ತಾರೋ ಅದನ್ನೇ ತಗೊಂಬಂದು ಹಾಕ್ತಿರೋ? ಇಲ್ಲ ಸರ್, ನಾವು ಬೇರೆ ಕಡೆ ಒಂದು ಸೀಡ್ಸು ಇಲ್ಲಿ ಮೈಸೂರು ಬಂದಾಗಲೋ ಇಲ್ಲ ಒಂದು ದೊಡ್ಡ ಅಂಗಡಿಗಳು ಇರ್ತಾವಲ್ಲ ಸರ್, ಅಲ್ಲಿ ತಗೋತೀವಿ. ಬೀಜ ತಗೋ, ಬೀಜ ಕೇಳ್ಬಿಟ್ಟು ಒಳ್ಳೆ ತಳಿ ಕೊಡಿ ಸರ್, ನಮಗೆ ಇಲ್ಲಿ ಲೋಕಲ್ ಕೊಟ್ಬಿಡ್ತಾರೆ, ಚೆನ್ನಾಗಿ ಬರಲ್ಲ ಫಸ್ಲು ಅಂದ್ಬಿಟ್ಟು ನಾವು ಕೇಳಿ ಕಂಪ್ನಿಯವ್ರಿಗೆ ಕೇಳ್ಕೊಂಡು ಸರ್ ತಗೋತೀವಿ. ಈ ಟಮೋಟಲ್ಲಿ ಇವನು ಸುಮಾರು ತಳಿಗಳು ಬಂದೈತೆ, ಹೊಸ ಹೊಸ ತಳಿಗಳು. ಕೋಸ್ ಹೇಳಿ, ಹೂಕೋಸ್ ಹೆಂಗೆ ಬೆಳಿತೀರಾ ಹೇಳಿ? ಹೂಕೋಸು ಮಾಮೂಲಿ ಪೈರು ಹಾಕ್ಸ್ಕೊತೀವಿ ಸರ್, ಪೈರು ಹಾಕ್ಸ್ಕೊಂಡು ಒಂದು ಆರು ಇಪ್ಪತ್ತು ದಿನಕ್ಕೇನು ಪೈರು ಬರ್ತದೆ, ಪೈರು ನಾಟಿ ಮಾಡ್ಕೋತೀವಿ ಮಾಮೂಲಿ. ಅದಕ್ಕೂ ಮಾಮೂಲಿ ಅಷ್ಟೇ, ಮೂರು ನಾಲ್ಕು ದಿನಕ್ಕೆ ತಿಂಡಿ ಕೊಟ್ಕೊಳ್ಳೋದು, ಡ್ರಿಪ್ಪಲ್ಲಿ ಕೊಡೋದು, ಔಷಧಿ ಮಾತ್ರ ಅದಕ್ಕೆ ತಿಸ್ಕೊಂಡಪ್ಪ ಫ್ರೈ ಮಾಡ್ತಲೇ ಇರ್ಬೇಕು ಸರ್. ಎರಡು ತಿಂಗಳ ಗಂಟಲು ತಿಸ್ಕೊಂಡಪ್ಪ ಫ್ರೈ ಮಾಡಿದ್ರೆ ಮಾಮೂಲಿ ಒಂದು ಕಳೆ ಸಣ್ಣ ಕಳೆ ಕಳೆ ಕಿತ್ಕೊಳ್ಳೋದು, ಒಂದು ಮೈ ಎರಡು ಮೈ ಸ್ವಲ್ಪ ಮುಣ್ಣು ಒತ್ತರಿಸ್ಕೊಳ್ಳೋದು, ದಿಣ್ಣೆ ಮಾಡ್ಕೊಳ್ಳೋದು ಅದಕ್ಕೆ ಬೇರೆ ಬಿಡೋಕ್ಕೆ. ಆದಮೇಲೆ ನಾವು ಔಷಧಿ ಮಾಡ್ತಾ ಇರ್ತಿಲ್ಲ, ಅದಕ್ಕೆ ಹಿಂಗೆ ಗಳತ್ತೆ ಅಂತ ಏನಿಲ್ವಲ್ಲ, ಬೆಳಿ ಎರಡು ತಿಂಗಳು ಬರುತ್ತೆ ಸರ್, ಎರಡೂವರೆ ತಿಂಗಳ ಕಟಾವು ಬರುತ್ತೆ. ತರಕಾರಿ ಎಲ್ಲ ಎಲ್ಲಿ ಮಾರ್ತೀರಿ ಬಸವರಾಜ್ ನೀವು? ನಾವು ಮೈಸೂರು ಬಂಡಿಪಾಳ್ಯಕ್ಕೆ ಹಾಕ್ತೀವಿ. ಮೈಸೂರಿಗೆ ಬೇರೆ ಮಾರ್ಕೆಟಾಗ ಏನು ಹೋಗಲ್ವಾ? ಇಲ್ಲ, ಜಾಸ್ತಿ ನಾವು ಬೇರೆ ಹೋಗಲ್ಲ, ಮೈಸೂರು ಜಾಸ್ತಿ. ಕೇರಳ ಯಾರನ್ನಾರು ಪರಿಚಯ ಮಾಡ್ಕೊಬಿಟ್ಟಿದ್ದೀರಾ ಅದೇ ಅಂಗಡಿಗೆ ಬಿಡ್ತೀರಾ, ಅಥವಾ ರೇಟ್ ಯಾರು ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಹೋಗ್ತೀರಾ? ಹೆಂಗೆ ನಿಮ್ಮ ಲೆಕ್ಕ? ಹಂಗಿಲ್ಲ ಸರ್, ಅಲ್ಲೂ ನಮ್ಗೆ ಉತ್ತಮ ಬೆಳೆ ಮಾರಾಟ ಮಾಡಿಕೊಡ್ತಾರೆ. ಅಲ್ಲಿ ಮುತ್ತಣ್ಣ ಅಂತ ಅವ್ರೆ, ಆರಂ ಸಿ ಮುತ್ತಣ್ಣ ಅಂತ ಅವ್ರಿಗೆ ಬಿಡ್ತೀವಿ. ಅಲ್ಲಿ ಜಯರಾಮು ಅಂತ ಅವರ ರೈಟ್ರುಗಳು ಪರಿಚಯದವ್ರಿಗೆ ಬಿಡ್ತೀವಿ. ಬಿಡ್ತೀವಿ ಅಲ್ವಾ? ಹಾಂ ಸರ್. ಮತ್ತೀಗ ಅಲ್ಲಿ ತರಕಾರಿನಲ್ಲಿ ಏನಾದ್ರು ಕಮಿಷನ್ ಆ ಥರದ್ದು ಏನಾದ್ರು ತಗೋತಾರ? ಮಾಮೂಲಿ ಸ್ವಲ್ಪ ಕಮಿಷನ್ ತಗೋತಾರೆ ಸರ್. ಅವ್ರು ಮಾರಾಟ ಮಾಡಿ ನಮ್ಗೆ ಕೊಡ್ಬೇಕಂದ್ರೆ ಅವರು ದುಡ್ಡು ಕೊಡೋಕಂಟು ಅವ್ರು ತಡ್ಕೊಂಡು ನಮ್ಗೆ ಸೇ ಅಲ್ಲಲ್ಲಿ ದುಡ್ಡು ಕೊಟ್ಬಿಡ್ತಾರಲ್ಲ, ಅವರು ತಗೋತಾರೆ, ಕಮಿಷನ್ ತಗೋತಾರೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆ ಹಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲ್ಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ ಈಗ ನನಗೆ ಬ್ಯಾಡಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ₹42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ ₹30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ತರಕಾರಿ ಬೇಸಾಯದಲ್ಲಿ ನಷ್ಟ ಏನಾಗಿಲ್ವಮ್ಮ ಮಂಗಳಗೌರಮ್ಮ? ನಷ್ಟ ಆಯ್ತದೆ ಸರ್, ಆಗಲ್ಲ ಅಂತಲ್ಲ, ಮಾಮೂಲಿ ಆಯ್ತದೆ. ಒಂದೊಂದು ಸಾರಿ ಜಾಸ್ತಿ ರೈಟ್ ಸಿಕ್ತಾಗ್ಲೂ ನಮ್ಗೇನು ತೊಂದರೆ ಆಗಿಲ್ಲ ಸರ್. ಒಂದು ವರ್ಷ ಆಗಲ್ಲ ಮಾಮೂಲಿ, ಅದು ಏನು ಮಾಡೋಕ್ಕಾಗಲ್ಲ. ಸಿಕ್ತಾಗ ನಾವು ಯಾರು ಕೊಟ್ಬಿಡ್ತೀವಿ, ಏನೂ ಇಲ್ಲ, ಅದು ಮಾಡ್ಕೊ ಹೋಗೋದು. ಒಟ್ನಲ್ಲಿ ಏನಂತಾರೆ ತೊಂದರೆ ಆಗಿಲ್ಲ ಸರ್. ತೊಂದರೆ ಆಗಿದೆ ಅಂದರೆ ತೊಂದರೆ ಆಯ್ತು ಅಂತಲ್ಲ, ಅದು ಇಲ್ಲದಾಗ ನಾವು ಯಾವಾಗಾದ್ರೂ ಒಂದಪ್ಪ ಆಯ್ತದ ಬಿಡು ಭೂಮಿ ನಂಬಿರ್ತೀವಿ ಸರ್. ನಾವು ಭೂಮಿಯಿಂದ ನಮ್ಗೆ ಒಳ್ಳೆದಾಯ್ತದ ಅಂತ ನಂಬಿಕೆ ಇಟ್ಟಿರ್ತೀವಿ. ಅಲ್ಲ ಯಾಕೆ ಅಂದರೆ ನೋಡಿ, ಸ್ವಂತ ಜಮೀನು ಇಟ್ಕೊಂಡಿರೋರೇ ತರಕಾರಿ ಬೆಳೆದ್ಬಿಟ್ಟು ಆದಾಯ ಮಾಡ್ತೀನಿ ಅಂತ ಹೇಳೋದು ಕಷ್ಟ. ಅಂಥದ್ರಲ್ಲಿ ನೀವು ಜಮೀನೇ ಇಲ್ದಲೆ ಭೋಗ್ಯಕ್ಕೆ ಹಾಕ್ಕೊಂಡು ಅವ್ರಿಗೂ ಕಾಸು ಕೊಟ್ಕೊಂಡು ಅದ್ರ ಮೇಲೆ ತರಕಾರಿ ಬೆಳೆಯೋಕ್ಕೂ ಖರ್ಚು ಮಾಡ್ಕೊಂಡು ಆದಾಯ ಮಾಡ್ತಿದ್ದೀನಿ ಅಂತಂದರೆ ಅದು ಭಾಳ ವಿಶೇಷ ಅನಿಸಲ್ವ? ಅನಿಸುತ್ತೆ ನಮ್ಗೆ ಅದ್ರ ಮೇಲೆ ತುಂಬ ನಂಬಿಕೆ ಆಯಿತು ಸರ್. ಏನಂದರೆ ಯಾವಾಗಾದ್ರೂ ಒಂದಪ್ಪ ಕೊಟ್ಟೆ ಕೊಟ್ಟು ಒಂಥರ ನಂಬಿಕೆ ಮೇಲೆ ಸರ್. ಏನು ಇದರಿಂದ ಯಾರು ಉಳೋದಾಗಲಿ, ನಮ್ಮ ಮಕ್ಕಳು ನಾವು ಓದಿಲ್ಲ, ನಮ್ಮ ಹೆಂಗಸರು ಅವರು ಓದಿಲ್ಲ, ನಾವು ಓದಿಲ್ಲ, ಅವ್ರು ಓದಾರ 8ನೇ ಕ್ಲಾಸ್ ತನಕ ಅವರು ಓದಾರ ಸರ್. ಇವರಿಗೆ ಏನು ಅವರು ಇದಕ್ಕಷ್ಟು ಓದ್ಕೊಂಡವ್ರು, ನಾ ಅಷ್ಟು ಓದಿಲ್ಲ. ನಮ್ಮ ಮಕ್ಕಳನ್ನಾರು ವಿದ್ಯಾಭ್ಯಾಸ ಮಾಡಿಸದ, ನಮ್ಮ ಮಗನಾರು ಓದಿಸದ, ನಮ್ಮಂಗೆ ಇದಾಗೋದು ಬೇಡ. ಅದು ನಿಮ್ಮ ಆಸೆ ಸರಿ, ಆದರೆ ಆದಾಯ ಬರೋ ರೀತಿಯಲ್ಲಿ ಹೇಗೆ ತರಕಾರಿ ಬೇಸಾಯ ಮಾಡ್ತೀರಿ, ಏನು ನಿಮ್ಮ ಸೀಕ್ರೆಟ್ ಅಂತ ಕೇಳ್ತೀನಿ. ಖರ್ಚು ಕಡಿಮೆ ಮಾಡ್ಕೋತೀರಾ, ಹೇಗೆ ನೀವು ತರಕಾರಿ ಬೆಳೆಯೋದ್ರಲ್ಲಿ ನಿಮಗೆ ಇಷ್ಟು ವರ್ಷದ ಅನುಭವ ಇದೆಯಲ್ಲ, ಹಾಗಾಗಿ ಯಾವ ರೀತಿ ಆದಾಯ ಬರಬೇಕು ಅಂದ್ರೆ ತರಕಾರಿ ಬೆಳಿಬೇಕು ಸರ್ ಹೇಳಿ. ಸ್ವಲ್ಪ ಸರ್ ನಾವು ನಾನೇ ನೆಟ್ಕೊಳ್ಳೋದು, ತಿಂಡಿ ಹಾಕೊಳ್ಳೋದು, ಸ್ವಲ್ಪ ಗಳೆಲ್ಲ ನೆಟ್ಕೊಳ್ಳೋದು, ಔಷಧಿ ನಾನೇ ಕ್ಯಾನ್ ಮಾಡಿ ತಂದ್ಕೊಂಡು ನಾವೇ ಫ್ರೈ ಮಾಡ್ಕೊಳ್ಳೋದು, ನಾವೇ ಸ್ವಂತ ಕೆಲಸ ಮಾಡ್ಕೊಂಡ್ರದ್ರಿಂದ ನಮ್ಗೆ ಅರ್ಧ ಖರ್ಚು ಉಳಿತಾಯ ಆಯ್ತದೆ ಸರ್. ಈಗ ಮನೇಲಿ ನಮ್ಮ ಅವ್ರ ಜೊತೆಲಿ ಬಂದು ಹಣ್ಣು ತುಂಬೋಗಿ ತುಂಬಿಕೊಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ, ನಮ್ಮ ಮನೆಯವರೇ ಮಾಡ್ಕೋದ್ರಿಂದ ಸರ್ ಸ್ವಲ್ಪ ಖರ್ಚು ಅರ್ಧ ನಮ್ಗೆ ಕಮ್ಮಿ ಆಯ್ತದೆ ಸರ್. ನೀವು ಅಡುಗೆ ಮನೇಲಿ ಕೆಲಸ ಮಾಡಿಕೊಡ್ತೀರ ಬಸವರಾಜು? ಸಮಯ ಬಿದ್ದಾಗ ಮಾಡ್ಬೇಕು ಸರ್, ಇಲ್ಲಿಂದ ಸಾಕಾಗಿರ್ತೀರ ಅಂದರೆ ಕೆಲಸ ಅಡುಗೆ ಏನು ಮಾಡೋಕ್ಕೆ ಬರೋಲ್ಲ. ತರಕಾರಿ ಹೆಚ್ಕೊಡ್ತೀರಾ ಏನೋ ಸಣ್ಣ ಬೂಡ ಮಾಡ್ಕೊಳ್ಳೋದು, ಏನು ಸ್ಪ್ರೀ ಇದ್ರೆ ನಮಗೆ ಸಾಕಾಗಿರ್ತಾರಂತ ಅವ್ರೇನು ಹೇಳಕ್ಕೆ ಹೋಗಲ್ಲ, ಅವರೇ ಮಾಡ್ತಾರೆ. ಅಲ್ಲ ಪಾಪ ಅವ್ರು ಬಂದು ಜಮೀನಲ್ಲಿ ಕೆಲಸ ಮಾಡಲಿ ಅಂತ ಬಯಸ್ತೀರಾ ನೀವು? ನೀವು ಹೋಗಿ ಸಹಾಯ ಮಾಡ್ಬೇಕಲ್ವೇ? ಸಹಾಯ ಮಾಡ್ಬೋದು, ಅಡುಗೆ ಕೆಲ್ಸಕ್ಕೆ ಏನು ಹೇಳಕ್ ಹೋಗಲ್ಲ, ಅವ್ರು ಸಾಕಾಗಿರ್ತಾರೆ ಅಂದ್ಬಿಟ್ಟು ಹೇಳಲ್ಲ. ಕರೆಯೋದಿಲ್ವ ಯಜಮಾನ್? ಇಲ್ಲ ಸರ್, ನಂಗೆಲ್ಲ ಕರೆಯಲ್ಲ. ಹೌದಾ? ಏನು ಕರೆದ್ರೆ ಏನು ತಪ್ಪು? ನೀವು ತಿಂಡಿ ಕೊಡೋದು, ಜಮೀನಿನ ಕೆಲಸ ಎಲ್ಲ ಮಾಡೋದಿಲ್ವೇ? ಮಾಡದ ಅದು ಅಲ್ಲೂ ಬೆಳಿಗ್ಗೆಯಿಂದ ನಾವಾದ್ರು ಸ್ವಲ್ಪ ರೆಸ್ಟ್ ಆರ ತಗೊಂತೀವಿ, ಅವ್ರಿಗೆ ಅದು ಇರಲ್ವಲ್ಲ ಸರ್. ಬೆಳಿಗ್ಗೆನೆ ಹೊಂಟೋಯ್ತಾರೆ ಗದ್ದೆಗೆ, ನನ್ನ ಮಕ್ಕಳಿಗೆಲ್ಲ ಮಾಡ್ಬಿಟ್ಟು ಹೋಗೋ ಗಂಟ ಒಂದು ಸ್ವಲ್ಪ ಇರುತ್ತೆ, ಆಮೇಲೆ ಮಗಳ ಅವಳೆ ಸ್ವಲ್ಪ ಮಾಡ್ಕೊಳ್ತಾಳೆ, ತೊಂದರೆ ಏನಿಲ್ಲ. ಮಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಿ? ಮಾಡ್ತಾಳೆ ಸರ್. ನಿಮಗೆ ಪ್ರತಿ ದಿವಸ ಜಮೀನಿಗೆ ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತೆ ಜಮೀನಿಗೆ ಹೋಗೋದು, ಏನು ಬೇಜಾರು ಅಂತ ಏನು ಅನ್ಸಲ್ಲ ಸರ್. ಮತ್ತೆ ಹೋಗ್ಬೋದು, ಏನಿಲ್ಲ. ಮನೆ ಹತ್ರ ಕುತ್ಕೊಂಡು ಕಾಲ ಕಳಿಯೋದಕ್ಕಿಂತ ಗದ್ದೆಯಲ್ಲಿ ಹೋದ್ರೆ ಗದ್ದೆ ಕೆಲಸನೂ ಆಯ್ತದೆ, ನೆಮ್ಮದಿ ಸಿಗುತ್ತೆ ನಮಗೆ. ಇಲ್ಲಿ ಅಲ್ಲಿ ಇಲ್ಲಿ ಕುತ್ಕೊಂಡು ಅಲಟೆ ಹೊಡ್ಕೋದಕ್ಕಿಂತ ವ್ಯವಸಾಯ ಮಾಡಿದ್ರೆ ಒಳ್ಳೆಯದು. ಸಂಘ ಗಿಂಗ ಅಂತ ಏನಾದ್ರು ಸೇರ್ಕೊಂಡಿದ್ದೀರಾ ತಾಯಿ? ಸ್ವಸಹಾಯ ಗುಂಪು ಒಂದು ಸೇರ್ಕೊಂಡು ಉಳಿತಾಯ ಮಾಡೋದು ಏನಾದ್ರು ಮಾಡ್ತಿರೋ? ಒಂದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀನಿ ಅಷ್ಟೇ ಸರ್. ಹೌದೇ? ಮತ್ತೆ ಎಷ್ಟು ಉಳಿಸ್ತೀರಿ ತಿಂಗಳಿಗೆ? ತಿಂಗಳಿಗೆ ಮಾಮೂಲಿ ವಾರ ವಾರ ಕಟ್ಟು ಅಂತ ಹೇಳ್ತಾರೆ, ಕಟ್ಕೊಂಡು ಹೋಗ್ತೀವಿ ಸರ್. ಕಟ್ಕೊಂಡು ಯಾವಾಗ ಸಾಲ ತಗೊಂಡಿದ್ದೀರೋ? ಮಾಮೂಲಿ ವ್ಯವಸಾಯಕ್ಕೆ ತಗೊಳ್ಳೋದು ಅಂದ್ಬಿಟ್ಟು ತಗೊಂಡಿದ್ದೀನಿ. ತಗೊಂಡಿದ್ದೀನಿ ಅಂದ್ರೆ ಏನು? ಯಜಮಾನರಿಗೆ ನೀವೇ ಕಾಸು ಕೊಡ್ತೀರಿ ಲಕ್ಷ್ಮಿ? ಅವ್ರು ಕಟ್ಕೊಂಡು ಹೋಯ್ತಾರಲ್ಲ ಸರ್, ನಾವು ತೆಕೊಟ್ಟು ತಕ್ಕ ಅವ್ರು ಕೊಡ್ಬೇಕಲ್ಲ. ಹೌದಾ? ಹಂಗಾಗಿ ಈಗ ನಿಮ್ಮ ಮನೆಗೆ ಬೇಕಾದಂತಹ ಸೊಪ್ಪು ತರಕಾರಿ ನಿಮಗೆ ಸಿಗುತ್ತೆ. ಈಗ ಬೇರೆದೆಲ್ಲ ಖರೀದಿನೇ ಮಾಡ್ಬೇಕು ಸರ್? ಅಕ್ಕಿ ರಾಗಿ ಎಲ್ಲ ಪ್ರತಿಯೊಂದು ಕೊಂಡ್ಬೇಕು. ಈಗ ಕೊಂಡೋದು ಅಂತಂದ್ರೆ ನಿಮ್ಮೂರಲ್ಲೇ ಬೆಳೀತಾರೆ ಅಂತ ತಗತ್ತಿರೋ ಅಥವಾ ಮತ್ತೆ APMC ಗೆ ಬಂದ್ ತಗತ್ತ? ಇಲ್ಲ ಇಲ್ಲ ಸರ್, ಅಲ್ಲೇನೆ ಭತ್ತ ತಗಂತಾರೆ. ಭತ್ತ ತಗೊಂಡು ಮಿಲ್ ಮಾಡಿಸಿ ಮಡಗ್ಬಿಡ್ತಾರೆ ಹಂಗಿನ ಪ್ಯಾಕ್ ಮಾಡಿಸಿ. ಅದೇ ಕಲ್ಲಂಗಡಿ ಏನು ಬೆಳೆದಿಲ್ವ ಬಸವರಾಜ ಅಣ್ಣ ನೀವು? ಇಲ್ಲ ಸರ್, ಕಲ್ಲಂಗಡಿ ಬೆಳಿಬೇಕು ಅಂತ ಅನ್ನಿಸ್ಲಿಲ್ವ ಯಾವಾಗಲೂ? ಅನ್ನಿಸ್ತದೆ ಸರ್, ಅದು ಮಳೆ ಬ್ಯಾಸ್ಗೆಲೆ ಬೆಳಿಬೇಕು, ಮಳೆಗಾಲದಲ್ಲಿ ಏನು ಜಾಸ್ತಿ ಅದು ಹೋಗಲ್ವಲ್ಲ, ಅದಕ್ಕೆ ನಾವು ಬ್ಯಾಸ್ಗೆಲೆ ಬೆಳಿಬೇಕಾದ ಆ ಕಲ್ಲಂಗಡಿ ಏನು ಬೆಳಿಲಿಲ್ಲ ಸರ್. ಎಷ್ಟು ಎಕರೆ ಭೋಗ್ಯ ಮಾಡ್ಕೋತೀರಿ ಜಾಸ್ತಿ ಅಂದ್ರೆ ನೀವು? ಜಾಸ್ತಿ ಅಂದ್ರೆ ಸರ್ 1-1.5 ಎಕರೆ ಗಂಟ ಮಾಡ್ಕೋ ಅಷ್ಟೇ. 1.5 ಎಕರೆ ಅದ್ರ ಮೇಲೆ ಹೋಗಲ್ಲ, ಜಾಸ್ತಿ ದೊಡ್ಡ ಖರ್ಚು ಆಗ್ಬಿಡುತ್ತಲ್ಲ ಸರ್, ಹೋಗೋಕ್ಕಾಗಲ್ಲ. ಸಣ್ಣದಾಗಿ ನಾವು ದುಡ್ಕೋಬೋದಲ್ವ, ಮನೆಯವರು ಜಾಸ್ತಿ ಆಗ್ಬಿಟ್ಟು ಜಮೀನು ಆಳುಕಾಳು ಕೇಳ್ತದೆ, ಜಾಸ್ತಿ ದುಡ್ಡು ಬಂಡವಾಳ ಕೇಳ್ತದೆ. ನಮ್ಮ ಹತ್ರ ಬಂಡವಾಳ ಅಷ್ಟೊಂದು ಇರಕ್ಕಿಲ್ವಲ್ಲ, ಅದಕ್ಕೆ ನಾವು ಗೇಯೋಕ್ಕೆ ಆಗೋಷ್ಟು ನಾವು ಮಾಡ್ಕೋತೀವಿ ಸರ್. ಈಗ ತೆಂಗಿನ ತೋಟ ಅಂದ್ರೆ ತೆಂಗು ಹಾಕಿರ್ತಾರೆ ಮಧ್ಯದಲ್ಲಿ ಮಾಡ್ಕೊಳಪ್ಪ ಅಂತಾರೆ ಅಂತಂದ್ರಲ್ಲ, ಹೌದು ಸರ್. ಈಗ ನೀವು ಬೋಗಿಗೆ ಹಾಕೊಂಡಿರೋ ಜಮೀನು ಯಾವ ಥರದ್ದು? ಈಗ ಬೋಗಿ ಏನು ಮಾಡ್ಕೊಂಡಿಲ್ಲ ಸರ್, ಈಗ ವರ್ಷದ ಲೆಕ್ಕಕ್ಕೆ ಮಾಡ್ಕೊಂಡಿದೆ. ವರ್ಷದ ಲೆಕ್ಕ? ವರ್ಷಕ್ಕೆ ಒಂದು 20,000 ಕೊಡೋದಂಗೆ ಅವ್ರಿಗೆ, ಅವ್ರಿಗೆ ಜಮೀನವ್ರಿಗೆ. ಸೊಸಿಗೂ ಅವ್ರಿಗೆ ಎಳಸೆ ಆಯ್ತದ, ಸೊಸಿನೂ ದಪ್ಪ ಆಯ್ತದ, ಅವ್ರಿಗೆ ಅನುಕೂಲ ಆಯ್ತದ. ಅವರು ಮಾಡೋ ಬದಲು ನಾವು ತಿಂಡಿ ಹಾಕೊಳ್ಳೋದು, ನೀರು ನೋಡ್ಕೊಳ್ಳೋದು ಎಲ್ಲ ಮಾಡ್ತೀವಿಲ್ಲ, ಅದರಿಂದ ನಮಗೂ ಸಿ ಬೆಳೆ ಮಧ್ಯೆ ಬೆಳ್ಕೊಳ್ಳೋದು ಅಂದ್ಬಿಟ್ಟು ಆ ರೀತಿ ಮಾಡ್ಕೊತೀವಿ ಸರ್. ಮಂಗಳಗೌರಮ್ಮನವ್ರಿಗೆ ಹಿಂಗೆಲ್ಲ ದುಡಿಯುವಾಗ ಅನ್ನಿಸ್ತಿರ್ತದ ನಮ್ಮದೇ ಜಮೀನು ಇದ್ದಿದ್ರೆ ಎಷ್ಟು ಚೆಂದಾಗಿರೋದು ಅಂತ ಅನಿಸುತ್ತೆ ಸರ್? ಈಗ ಬೇರೆ ಕಡೆ ಇದು ಮಾಡೋದಕ್ಕಿಂತ ಸ್ವಂತ ಜಮೀನು ಇದ್ದಿದ್ರೆ ಅದೊಂದು ಸ್ವಲ್ಪ ಉಳಿತಾಯ ಆಗೋದೇನೋ ನಮಗೂ ಇದ್ದಿದ್ರೆ, ಅಂದರೆ ತಗೊಳ್ಬೇಕು ಅಂತ ಮಾಡ್ತಾವ್ರೆ ಸರ್. ನೋಡೋದ ಭಗವಂತ ಹೆಂಗೆ ತರಕಾರಿಲಿ ಏನಾರು ಮುಂದುವರೆದ್ರೆ ಇನ್ನೊಂದು ಸ್ವಲ್ಪ ಆದರೆ ನೋಡೋದ. ಯಾಕೆ ಬಸವರಾಜ್ ಅವರ ನಿಮ್ಗೆ ಇಷ್ಟ ಇಲ್ಲ ಜಮೀನ್ ತಗೊಳಕ್ಕೆ? ತಗೋ ಸರ್, ಅಷ್ಟೊಂದೆಲ್ಲ ಬಂಡವಾಳ ಬಗ್ಗೆ ತುಂಬಾ ಡಿಮ್ಯಾಂಡ್ ಆಗೈತಿ ಎಲ್ಲ ಕಡೆ. ನಮ್ಮಂತವ್ರು ಆ ಬೇರೆ ಜಮೀನ್ ದುಡ್ದು ತಗೊಳಕ್ ಆಯ್ತದೆ ಸರ್, ತುಂಬಾ ಡಿಮ್ಯಾಂಡ್ ಆಗೈತೆ ನಮ್ಗೆ. ಹೆಂಗೋ ಈಗ ನಮ್ಗೆ ಆಸೆ ಏನಂದ್ರೆ ನಮ್ಗೆ ಮಡಿಗಿಲ್ವಲ್ಲ ಇಷ್ಟಾರು ಕೊಡ್ತಾರಲ್ಲ ಪುಣ್ಯಾತ್ಮರು, ಇರೋದ್ರಾಗ ತೃಪ್ತಿ ಪಡೋಣ ಅಂತ ಇರುಗಂಟಾರು ಮಕ್ಕಳನ್ನ ಓದಿಸ್ಕೊಂಡು ಇಷ್ಟಾರು ಮಾಡೋದ. ಈಗ ಸುಮ್ಮನೆ ಸರ್ ಆಸೆ ಐತೆ, ಆಸೆ ಇದ್ದಷ್ಟು ಆಗ್ತದೆ ಸರ್ ಅದು ಆ ಸುಲಭದ ಮಾತ ಜಮೀನ್ ತಗೊಳ್ಳೋದು ಅಂದ್ಬಿಟ್ಟು. ಯಾರಿಗೆ ಗೊತ್ತು, ಹೀಗೆ ಇರಲ್ವಲ್ಲ, ಅದೇ ಭಗವಂತ ಕಣ್ಣು ಬಿಟ್ರೆ ಇದು ಮಾಡುವುದು ಅಷ್ಟೇ ಸರ್. ಆಗ್ಲಿ ಬಿಡಿ, ಈಗ ಜಮೀನ್ಗೆ ನೀವು ಏನು ಗೊಬ್ಬರ ಹಾಕ್ತಿರಲ್ಲ ಅಂದ್ರೆ ಹಟ್ಟಿ ಗೊಬ್ಬರ ಮತ್ತೆ ಮೇವಿನ ಹಿಂಡಿ ಮತ್ತೆ ಏನು ಕಾಳು ಕಾಳು ಏನು ಹಸಿರಳೆ ಗೊಬ್ಬರ ಚೆಲ್ಕೊಂಡು ಅದನ್ನ ಉಳುಮೆ ಮಾಡೋದು, ಮಣ್ಣು ತಾಕತ್ ಮಾಡೋದು, ಇದನ್ನೆಲ್ಲ ಮಾಡ್ತೀರಾ? ಮಾಡ್ತೀವಿ ಸರ್. ಮಾಡ್ತೀರಾ? ಮಾಡ್ತೀವಿ ಸರ್. ಸ್ವಲ್ಪ ಸುಮ್ಮನೆ ಭೋಗ್ಯಕ್ಕೆ ತಗೊಂಡಿರೋ ಜಮೀನು ಅದಕ್ಕೆ ಯಾಕೆ ಅಷ್ಟೊಂದು ಪಾಡು ಪಡಬೇಕು ಅಂತ? ಇಲ್ಲ ಸರ್, ಆ ಥರ ನಾವು ಮಾಡ್ಕೋದ್ರೆ ಈ ಭೋಗ್ಯ ತಗೊಂಡಿರೋದು ನಾವು ಮಾಡಬಾರ್ದು ಅನ್ಕೋದ್ರೆ ನಾವು ಮಾಡೋ ಫಸಲು ಚೆನ್ನಾಗಿ ಬರಲ್ಲ. ಅದಕ್ಕೆ ಶಕ್ತಿ ಬರ್ಬೇಕಂದ್ರೆ ಸರ್ ಈ ಭೂಮಿನ ಆಬೋದ್ ಮಾಡಲೇಬೇಕು. ನಾ ಪಾಪ ಅವರು ನಮ್ಗೆ ನಮ್ಮನ್ನ ನಮ್ಗೆ ಕೊಟ್ಟಿರ್ತಾರೆ, ಪಾಪ ಅವ್ರದ್ದು ಚೆನ್ನಾಗಲ್ಲ ಸೋಸಿ, ನಮ್ಮದು ಚೆನ್ನಾಗಿ ಬರಲಿ ಅಂತ ನಾವು ಗೊಬ್ಬರನೇ ಹಾಕ್ತೀವಿ ಸರ್. ಸ್ವಂತ ಗದ್ದೆಯವ್ರು ಹಾಕೋಕ್ಕಿಲ್ಲ, ನೀವೇ ಹಾಕ್ತೀರಿ ಅಂತ ಕೆಲವು ಜನ ಗೇಲಿ ಮಾಡ್ತಾರೆ. ಆದರೂ ನಾವು ಭೂಮಿ ನಮ್ಮ ಫಸಲು ಚೆನ್ನಾಗಿ ಬರಲಿ, ಪಾಪ ಅವರು ನಮ್ಮ ನಮ್ಗೆ ಕೊಟ್ಟಿಲ್ಲ, ಅವ್ರದ್ದು ಚೆನ್ನಾಗಾಗಲಿ, ನಾವು ಬದುಕೋದು ಅವರು ಬದುಕಲಿ ಅಂದ್ಬಿಟ್ಟು ನಾವು ಹಾಕ್ತೀವಿ ಸರ್. ತೊಪ್ಪೆ ಗೊಬ್ಬರ ಹಾಕ್ದಂತ ನಾವು ಬೆಳೆಯೋಕ್ಕಾಗಲ್ಲ ತರಕಾರಿ. ಅದು ತೊಪ್ಪೆ ಗೊಬ್ಬರ ಹಾಕಿದ್ರೆ ಸರ್ ಜಾಸ್ತಿ ಇಳುವರಿ ಬರ್ತದೆ, ಜಾಸ್ತಿ ಗಿಡ ಬಾಳಕ ಬರ್ತದೆ. 2-3 ತಿಂಗಳಿಗೆ ಕೂಳೆ ಆಗುವಂಥದ್ದು, 4 ತಿಂಗಳ ಗಂಟ ಸ್ವಲ್ಪ ಹಣ್ಣು ಗಿಣ್ಣು ಕುಯ್ಕೋಬೋದು, ಡೆವಲಪ್ ಆಗಿರುತ್ತೆ ಗಿಡ. ಇಲ್ಲಾಂದ್ರೆ ಅದು ಜಲ್ದಿ ನಾವು ಹಾಕ್ತಾರೆ ಬೇರೆ ಇಂಗ್ಲೀಷ್ ಆ ಮೆಡಿಸಿನ್ ಕೊಟ್ಟರೆ ಅದು ಜಲ್ದಿ ಬರ್ನ ಆಗ್ಬಿಡ್ತದೆ ಸರ್. ನಾವು ಈ ಬೇರೆ ಕಳವಸಿಗಳಿಸಿ ಜಾಸ್ತಿ ಇದು ಮಾಡಲ್ಲ, ಒಡೆಯಲ್ಲ ಗದ್ದೆಗೆ, ತರಕಾರಿ ಏಟಾಯ್ತದೆ ಅಂದ್ಬಿಟ್ಟು. ಈ ಮಾಮೂಲಿ ಆಯುರ್ ಇದ್ರ ಥರನೇ ಔಷಧಿಗಳು, ಈ ಊಜಿ ಟೈಮಲ್ಲಿ ಊಜಿ ಔಷಧಿಗಳು ಈ ಹೊಡ್ಕೊಂಡು ಬೆಳೀತೀವಿ ಸರ್. ಮಂಗಳಗೌರಮ್ಮನವ್ರಿಗೆ ಶುಂಠಿ ಅರಿಶಿನ ಇಂಥವೆಲ್ಲ ಬೆಳಿಬೇಕು ಅಂತ ಅನ್ಸಿಲ್ವಾ ಸರ್? ಇಲ್ಲ ಆ ಥರ ಏನಿಲ್ಲ, ಬರೀ ತರಕಾರಿನೇ. ನಮ್ಮ ಭೂಮಿಲಿ ಏನು ಬೆಳಿಬೋದು ಅದಂತಾನೆ ಸರ್ ನಾವು ಮಾಡಬೇಕಾಗಿರೋದು. ಅದು ಇವ್ರು ಹೆಂಗೆ ಮಾಡ್ತಾರೆ ಅದೇ ಥರ ಬಸವರಾಜ್ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಮಂಗಳ ಗೌರಮ್ನವರು ನಡೀತಾರೆ ಅಲ್ವಾ. ಮುಂದೆ ನಿಮ್ಗೇನಾದ್ರೂ ಆಸೆಗಳಿದೆಯಾ, ಈ ತರ ಮಾಡ್ಬೇಕು, ಈ ತರ ತರಕಾರಿ ಬೆಳಿಬೇಕು, ಇನ್ನೊಸಿ ಸಂಪಾದನೆ ಮಾಡ್ಬೇಕು, ಆ ತರದೇನ್ ಇಲ್ವೇ? ಇಲ್ಲ ಸರ್, ಅವ್ರ ಹೆಂಗ್ ಇದ್ ಮಾಡ್ದಾರೆ ಅವ್ರ ಗೊತ್ತಿರತ್ತಲ್ಲ ಸರ್, ನಮ್ಗಿಂತ ಹೆಚ್ಚಾಗಿ ಅವ್ರ ಗೊತ್ತಿರತ್ತೆ ಏನ್ ಬೆಳೆದ್ರೆ ಏನ್ ಬರುತ್ತೆ ಅಂತ ಗೊತ್ತಿರತ್ತೆ. ತಿಳ್ಕೊಂಡಿರ್ತೀರಲ್ವಾ? ಅಲ್ಲ ತಿಳ್ಕೊಂಡಿರ್ತೀವಿ, ನಮ್ಗೆ ಅಷ್ಟು ಅನುಭವ ಇರಲ್ವಲ್ಲ ಸರ್ ಅವರಷ್ಟು. ಹೋಗ್ಲಿ, ಬೇರೆ ಜಮೀನ್ಗೆ ಹೋಗಿ ನೋಡೋದು, ತಿಳ್ಕೊಂಬರೋದು, ಅವ್ರ ಹಂಗ್ ಮಾಡವ್ರೆ ಈ ತರದೆಲ್ಲ ನೋಡೋದು ಮಾಡೋದೇನು ಇಲ್ವಾ? ಬೇರೆಯವ್ರ ಕಡೆ ಜಮೀನ್ಗೆ ಹೋಗಲ್ಲ, ನಮ್ದೇನೈತೆ ಸರ್ ಆ ಜಮೀನಲ್ಲಿ ಏನ್ ಕೆಲಸ ಐತೆ ಅದ್ ಮಾಡ್ಕೊಂಡು ಬರ್ತೀವಿ ಹೊರತು ಇವ್ರನ್ಗಳು ನೋಡ್ಕೊಂತಾರೆ ಯಾವ ಜಮೀನ್ಗೆ ಹೋಗಿ ಏನೇನ್ ಬೇಕು ಅಂದ್ರೆ ಇವ್ರು ನೋಡ್ಕೋತಾರೆ. ಹೇಳಿ ಬಸವರಾಜು, ನಿಮ್ಗೆ ಇನ್ನೂ ಏನೇನ್ ಬೆಳಿಬೇಕು ಅಂತ ಆಸೆ ಅದೇ? ಅದನ್ನ ಸಹ ಇದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಎರಡು ದಪ್ಪ ಟಮೋಟ ಬ್ಯಾಸ್ಕಿನ ಟಮೋಟ ಇಷ್ಟಪಡ್ತೀವಿ, ದೀಪಾವಳಿ ಟೈಮಲ್ಲಿ ಬೆಂಡೆ ಇಷ್ಟಪಡ್ತೀನಿ, ಅದರೊಳಗೆ ಸೌಂತೆ ಹಾಕ್ತೀವಿ. ಈ ಬೀನೀಸು ಜಾಸ್ತಿ ನಾವು ಬೆಳೆಯೋದು ಅಂದರೆ ಬೀನೀಸು, ಟಮೋಟ, ಬೆಂಡೆ, ಸೌತೆ, ಕೋಸು, ಇಷ್ಟೊಂದು ನಾವು ಬೆಳಿತೀವಿ ಸರ್. ಬೆಳೆ ಹೆಚ್ಚು ಕಡಿಮೆ ಆಗ್ತಿರತ್ತೆ? ಆಯ್ತಿರುತ್ತೆ ಸರ್. ತುಂಬ ದಪ್ಪ ನಾವು ರೇಟ್ ಇಲ್ಲದೆ ನೊಂದ್ಕೊಂಡಿದ್ದೀವಿ, ರಿಟರ್ನ್ ಮುಟ್ಟನ್ ತಗೊಂಡೋಗಿದ್ದೀವಿ, ಬರೀ ಖರ್ಚು ಸಿಕ್ಕಿಲ್ಲ ಸರ್, ಬರೀ ಮಾಡಿರೋ ಖರ್ಚು ಸಿಕ್ಕಿಲ್ಲ. ಏನೋ ಈ ದಪ್ಪ ಇದಾಗಿರ್ಬೋದು, ಇನ್ನೊಂದು ಪಗಾರ ಸಿಗ್ತದೆ ಅಂತ ನಾವು ಅದ್ರ ಮೇಲೆ ಭರವಸೆ ಇಟ್ಕೊಂಡಿರ್ತೀವಿ. ತುಂಬ ದಪ್ಪ ಖರ್ಚು ಇಲ್ಲದೆ ಹಣ್ಣು ತಗೊಳ್ಳದಂಥ ಸ್ಥಿತಿನೂ ಆಗೈತೆ. ಹಂಗನ್ಬಿಟ್ಟು ಒಂದು ಸಮಯದಲ್ಲಿ ಕೈ ಹಿಡ್ದೈತಲ್ಲ ಸರ್, ಅದನ್ನು ನಾವು ನೆನ್ಕೋಬೇಕಲ್ವೇ? ಒಳ್ಳೆದ್ರಪ್ಪ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಬಸವರಾಜ್ ಅವರೇ? ನಮ್ಮದು 99 ಸರ್.